ಗಳಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದ ಹೈಕೋರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕನೂರ 2.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ಕೋಳಿ ಮತ್ತು ಮೊಟ್ಟೆ ಸೇವನೆಯಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಗಳು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಎಲ್ಐಸಿ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ಸ್ ಅನ್ನು ಕೂಲಂಕುಷವಾಗಿ ಓದಿರಿ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಸೇವನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅನೇಕ ತಪ್ಪು ತಿಳುವಳಿಕೆಗಳ ಬಗ್ಗೆ ನಾವು ಕೇಳ್ತಾ ಹೋಗೋಣ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕೋಳಿ ಮಾಂಸ ಮತ್ತು ಮೊಟ್ಟೆ ಏನಿದೆಯೋ ಇದೆರಡೂ ಕೂಡ ಅತ್ಯಂತ ಪೌಷ್ಟಿಕವಾದಂತಹ ಒಂದು ಆಹಾರ ಅಂಥೇಳಿ ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಆದರೂ ಕೂಡ ಇವುಗಳ ಸೇವನೆಯನ್ನ ಮಾಡುವ ಸಂದರ್ಭದಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳು ಕೂಡ ಇದ್ದಾವೆ. ಈ ಕೋಳಿ ಮಾಂಸ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ತಪ್ಪು ತಿಳುವಳಿಕೆಗಳು ಇದ್ದಾವೆ. ಅನೇಕರಲ್ಲಿ ಅನೇಕ ತರಹದ ಗೊಂದಲಗಳು ಕೂಡ ಇದ್ದಾವೆ. ಅವುಗಳಿಗೆ ನೀಡತಕ್ಕಂತಹ ಆಹಾರ, ಅವುಗಳಿಗೆ ನೀಡತಕ್ಕಂತಹ ಅನೇಕ ಲಸಿಕೆಗಳು, ಇವು ನಮ್ಮ ಆರೋಗ್ಯದ ಮೇಲೆ ಅಡ್ಡಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನುವಂತಹ ತಪ್ಪು ತಿಳುವಳಿಕೆಗಳು ಇದ್ದಾವೆ. ಇನ್ನು ಕೋಳಿ ಮಾಂಸ ಅನ್ನುವಂಥದ್ದು ಬಹಳ ಉಷ್ಣ, ಅದನ್ನ ಹೆಚ್ಚಾಗಿ ಸೇವನೆ ಮಾಡಿದರೆ ಅನೇಕ ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆಯೇ ಕೋಳಿ ಮೊಟ್ಟೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅನೇಕ ತಪ್ಪು ತಿಳುವಳಿಕೆಗಳು ಇದ್ದಾವೆ. ಯಾವೆಲ್ಲ ಬಹಳ ಮುಖ್ಯವಾದಂತಹ ತಪ್ಪು ತಿಳುವಳಿಕೆಗಳು ಜನಸಾಮಾನ್ಯರಲ್ಲಿ ಇದ್ದಾವೆ, ಅವುಗಳಿಂದ ಏನು ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ, ಏನು ನಷ್ಟ ಉಂಟಾಗ್ತಾ ಇದೆ, ಅದು ನಿಜವಾಗಿಯೂ ಕೂಡ ಸರಿಯಾದಂತಹ ತಿಳುವಳಿಕೆಯ ಅಥವಾ ತಪ್ಪು ತಿಳುವಳಿಕೆಯ, ಈ ತಪ್ಪು ತಿಳುವಳಿಕೆ ಅನ್ನುವಂಥದ್ದು ಯಾಕೆ ಕಾರಣ ಆಯಿತು, ಪ್ರಾರಂಭವಾಯಿತು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಪ್ರತಿಯೊಂದು ಆಹಾರದ ಬಗ್ಗೆಯೂ ಕೂಡ ಇವತ್ತು ತಪ್ಪು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಸಾಮಾನ್ಯವಾಗಿರುವಂತದ್ದನ್ನ ಗಮನಿಸ್ತೀವಿ. ಅದು ಯಾವುದೇ ಆಗಿರಲಿ, ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಇನ್ನು ಮಾಂಸಾಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಇದ್ದಾವೆ. ಹೌದು, ಯಾಕೆ ಈ ತಪ್ಪು ತಿಳುವಳಿಕೆಗಳಿಗೆ ಏನ್ ಕಾರಣ ಅಂತೀರಿ? ಹಲವಾರು ರೂಢಿಗತವಾಗಿ ನಾಲ್ಕೈದು ಜನ ಮಾತಾಡ್ತಾರೆ, ಕೆಲವರು ತಿಳಿದವರು ಇರ್ತಾರೆ, ಕೆಲವರು ತಿಳಿದಲೇ ಇರ್ತಾರೆ. ಸೊ ನಾನಾ ರೀತಿಯಿಂದ ಬಂದಂತ ಮಾಹಿತಿಯನ್ನೇ ಅವರು ಸರಿ ಅಂತ ತಿಳ್ಕೊಳ್ತಾರೆ. ವೈಜ್ಞಾನಿಕವಾಗಿ ಅದನ್ನ ಸಂಶೋಧನೆಗೆ ಒಳಪಡಿಸಲ್ಲ ಅಥವಾ ವಿಜ್ಞಾನಿಗಳಿಂದ ಕೇಳಿರೋದಿಲ್ಲ. ಹಾಗಾಗಿ ಹಿರಿಕರು ಅಥವಾ ಊರಿನಲ್ಲಿ ಮಾತಾಡಿದವರು ಅಥವಾ ಇನ್ನೆಲ್ಲೋ ಟಿವಿ ಮಾಧ್ಯಮದಲ್ಲಿ ಮೊಬೈಲ್ನಲ್ಲಿ ನೋಡಿರೋದನ್ನೇ ಸರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಆ ತಿಳುವಳಿಕೆನೇ ಅವರು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಿ ಅದು ತಿನ್ನೋದಿಕ್ಕೆ ಕಡಿಮೆ ಮಾಡ್ಬೋದು ಅಥವಾ ತಿಂದನೇ ಇರ್ಬೋದು. ಸೊ ನಾನಾ ತಪ್ಪು ತಿಳುವಳಿಕೆಯಿಂದಲೇ ಎಷ್ಟೋ ಜನ ದಾರಿ ತಪ್ಪುತ್ತಾರೆ. ಅದನ್ನ ಇವತ್ತು ನಾವು ಹೋಗಲಾಡಿಸೋಣ. ಈ ಕೋಳಿ ಮಾಂಸ ಮತ್ತೆ ಮೊಟ್ಟೆಗೆ ಸಂಬಂಧಪಟ್ಟಂಗಂತೂ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಇದ್ದಾವೆ. ಹೌದು, ಅದನ್ನ ತುಂಬಾ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಆಹಾರ ಅಂತ ಹೇಳಿ ತಾವು ವಿಜ್ಞಾನಿಗಳಾಗಿ ಹೇಳ್ತೀರಿ, ವೈದ್ಯರು ಕೂಡ ಹೇಳ್ತಾರೆ. ಯಾರಿಗಾದ್ರೂ ಅಪೌಷ್ಟಿಕತೆ ಇದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಕಾಯಿಲೆ ಇದೆ ಅಂತ ಹೇಳಿದ್ರೆ, ನೀವು ಮೊಟ್ಟೆಯನ್ನ ಸೇವನೆ ಮಾಡಿ ಅಂತ ಹೇಳ್ತಾರೆ, ಕೋಳಿ ಮಾಂಸವನ್ನ ಸೇವನೆಯನ್ನ ಮಾಡಬಹುದು ಅಂತ ಹೇಳಿ, ಇನ್ನು ಕೆಲವು ಮಧುಮೇಹಿಗಳಿಗೆ ಅಂತವ್ರಿಗೆಲ್ಲ ಹೇಳ್ತಾರೆ, ನೀವು ಈ ರೆಡ್ ಮೀಟ್ ತಿನ್ನೋದಕ್ಕಿಂತ ಕೂಡ ವೈಟ್ ಮೀಟ್ ಕೋಳಿ ಏನಿದೆಯೋ ಇದನ್ನ ಸೇವನೆ ಮಾಡಬಹುದು ವಾರದಲ್ಲಿ ಒಂದ್ ಸಾರಿ ಅಥವಾ ಎರಡ್ ಸಾರಿ ಅಂತ ಹೇಳಿ ಹೇಳ್ತಾರೆ. ಏನೆಲ್ಲ ಪೋಷಕಾಂಶಗಳು ಈ ಒಂದು ಕೋಳಿ ಮತ್ತೆ ಮೊಟ್ಟೆಯಲ್ಲಿ ಸಿಗುತ್ತೆ? ಕೋಳಿ ಮತ್ತು ಮೊಟ್ಟೆ ಎರಡು ವಿಶೇಷತೆ ಅಂದ್ರೆ, ಒಂದು ಕಡಿಮೆ ದರದಲ್ಲಿ ಸಿಗುವಂತ ಉತ್ಕೃಷ್ಟ ಗುಣಮಟ್ಟದ ಸಸಾರಜನಕ ಹೊಂದಿರುವಂತ ಆಹಾರ ಪದಾರ್ಥ. ಮೊಟ್ಟೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಲಬೆರಕೆ ಮಾಡಕ್ಕೆ ಆಗಲ್ಲ ಅನ್ನೋಂತ ಒಂದು ಪದಾರ್ಥ. ಆ ನಿಟ್ಟಿನಲ್ಲಿ ನಮ್ಮ ಜನಸಾಮಾನ್ಯರು ಬಡವರು ಎಲ್ಲರಿಗೂ ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ, ಮತ್ತೆ ಇದರಲ್ಲಿರುವಂತ ಪ್ರೋಟೀನ್ ತುಂಬಾ ಈಸಿಯಾಗಿ ಪಚನ ಆಗುತ್ತೆ. ಹಾಗಾಗಿ ಇದನ್ನ ಎಲ್ಲರೂ ಸೇವಿಸಬೇಕು. ಮತ್ತೆ ICMR ಅಂತ ಹೇಳ್ತೀವಿ, ಭಾರತೀಯ ವೈದ್ಯಕೀಯ ಅನುಸಂಧಾನ ಮಂಡಳಿ ಅಂತ ಹೇಳಿ, ಇವರ ಪ್ರಕಾರ ಪ್ರತಿಯೊಬ್ಬರು ವಾರ್ಷಿಕ 180 ಮೊಟ್ಟೆ ಮತ್ತು 11 kg ಮಾಂಸವನ್ನ ಸೇವಿಸಬೇಕು. ಆದ್ರೆ ಇವತ್ತಿನ ದಿನ ನಮ್ಮ ಭಾರತದಲ್ಲಿ 103 ಮೊಟ್ಟೆಯನ್ನ ವಾರ್ಷಿಕವಾಗಿ ಸೇವಿಸ್ತಾ ಇದ್ದಾರೆ, ಹಾಗೂ ಸರಿಸುಮಾರು 3.5-4 kg ಅಷ್ಟು ಮಾಂಸವನ್ನ ಸೇವಿಸ್ತಾ ಇದ್ದಾರೆ. ಇದರಲ್ಲಿ ಕೋಳಿ ಮಾಂಸ ಇದೆ, ಜೊತೆಗೆ ಇತರ ಪ್ರಾಣಿಗಳ ಮಾಂಸನೂ ಇದೆ. ಹಾಗಾಗಿ ಸಾಕಷ್ಟು ಅವಕಾಶಗಳಿದೆ, ಮತ್ತೆ ತುಂಬಾ ಅಪೌಷ್ಟಿಕತೆಯಿಂದಲೂ ಬಳಲ್ತಾ ಇದ್ದಾರೆ. ಸೊ ಈ ಅಪೌಷ್ಟಿಕತೆ ನೀಗಿಸ್ಲಿಕ್ಕೆ ನಾವು ಈ ಮೊಟ್ಟೆ ಮತ್ತು ಕೋಳಿ ಮಾಂಸ ತುಂಬಾ ಸಹಕಾರಿ ಆಗ್ತದೆ. ಹಾಗಾಗಿ ಇದರಲ್ಲಿರೋ ತಪ್ಪು ವೈಜ್ಞಾನಿಕ ಮಾಹಿತಿಗಳನ್ನ ಅವುಗಳನ್ನ ಹೋಗಲಾಡಿಸಿ ನಾವೆಲ್ಲರೂ ಸಹ ಅವಶ್ಯಕತೆಗೆ ತಕ್ಕಂತೆ ನಾವು ಈ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನ ತಿನ್ನೋದಾದ್ರೆ ನಾವೆಲ್ಲರೂ ಸಹ ಪ್ರೋಟೀನ್ ಕೊರತೆಯಿಂದ ಬಳಲೋದಿಲ್ಲ, ಎಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸಬಹುದು. ಈ ತಪ್ಪು ತಿಳುವಳಿಕೆಗಳು ಬಹುಶಃ ನಾನ್ ಅಂದ್ಕೊಂಡ ಹಾಗೆ ಇದನ್ನ ಯಾವಾಗ ವಾಣಿಜ್ಯೀಕರಣವನ್ನ ಮಾಡಲಾಯ್ತು? ಈಗ ನಾವು ನಾಟಿ ಕೋಳಿಯನ್ನ ಬೇಡಿಕೆಗೆ ಅನುಸಾರವಾಗಿ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಕೋಳಿ ಮಾಂಸವನ್ನ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾವು ವಾಣಿಜ್ಯಿಕವಾಗಿ ಅದು ಬಾಯ್ಲರ್ ಕೋಳಿ ಅಂತ ಹೇಳಿ ನಾವೇನ್ ಕರಿತೀವೋ ಆ ಒಂದು ವಿಧಾನದಲ್ಲಿ ನಾವು ಉತ್ಪಾದನೆಯನ್ನ ಮಾಡಲಾಗುತ್ತೆ. ಬಹುಶಃ ಅಲ್ಲಿಂದ ಇದು ಬಂದಿರಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಲ್ಲೂ ಕೂಡ ಈ ಬಾಯ್ಲರ್ ಕೋಳಿ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆಗಳು ಇದ್ದಾವೆ. ಅದನ್ನ ಬೆಳೆಯಲಿಕ್ಕೆ ಅಥವಾ ಅದರ ಬೆಳವಣಿಗೆ ಹೊಂದಲಿಕ್ಕೆ ಹಾರ್ಮೋನ್ಗಳನ್ನ ಬಳಕೆಯನ್ನ ಮಾಡಲಾಗುತ್ತೆ, ಮತ್ತೆ ಈ ಪ್ರತಿಜೈವಿಕಗಳು ಆಂಟಿಬಯೋಟಿಕ್ಸ್ ಅಂತ ಹೇಳಿ ನಾವೇನ್ ಕರಿತೀವೋ ಅದನ್ನ ಇಂಜೆಕ್ಷನ್ ಮಾಡ್ತಾರೆ. ಹಂಗಾಗಿ ಅದನ್ನ ಹೆಚ್ಚು ತಿನ್ನಬಾರದು, ಅದು ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂತಹ ಅನೇಕ ಚರ್ಚೆಗಳು ಅಲ್ಲಲ್ಲಿ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಈ ಬಾಯ್ಲರ್ ಕೋಳಿ ತರ್ತಾರೋ ಆವಾಗ ಈ ತರದ ಚರ್ಚೆಗಳು ಆಗುತ್ತೆ. ಇದು ಸರಿಯಾ ತಪ್ಪು? ಮೊದಲನೇದು, ನಮ್ಮ ಸಾಕಷ್ಟು ಜನ ಬ್ರಾಯ್ಲರ್ ಕೋಳಿಗಳನ್ನ ಹೇಗೆ ಬೆಳೆಸ್ತಾರೆ ಅನ್ನೋದು ನೋಡಿಲ್ಲ, ಹಾಗಾಗಿ ಬೇರೆಯವರು ಹೇಳಿದನ್ನ ನಂಬಿಡ್ತಾರೆ. ಆಮೇಲೆ ನಾಟಿ ಕೋಳಿಗಳನ್ನ ಸಹಜವಾಗಿ ಊರು ಹೊರಗಡೆ ಮತ್ತೆ ಸುತ್ತಮುತ್ತ ಮನೆ ಸುತ್ತಮುತ್ತ ನೋಡಿರ್ತಾರೆ, ಹಾಗಾಗಿ ಅವ್ರಿಗೆ ನಂಬಿಕೆ ಜಾಸ್ತಿ. ಸೊ ನಾಟಿ ಕೋಳಿಗಳಲ್ಲಿ ಯಾವುದೇ ಹಾರ್ಮೋನ್ ನ ಬಳಸೋದಿಲ್ಲ, ಹಾಗೆ ಯಾವುದೇ ಆಂಟಿಬಯೋಟಿಕ್ಸ್ ನು ಸಹ ಬಳಸೋದಿಲ್ಲ. ಈವನ್ ಬ್ರಾಯ್ಲರ್ ಕೋಳಿಗಳಲ್ಲೂ ಸಹ ಯಾವುದೇ ರೀತಿಯಾದಂತ ಹಾರ್ಮೋನ್ಸ್ ಗಳನ್ನ ಬಳಸೋದೇ ಇಲ್ಲ. ಕಾರಣ ಇಷ್ಟೇ, ಯಾವುದೇ ಹಾರ್ಮೋನ್ ತಗೊಳ್ಳಿ, ಯಾವುದು ಮಾಂಸವನ್ನು ಹೆಚ್ಚಿಗೆ ಬೆಳವಣಿಗೆ ವೃದ್ಧಿ ಮಾಡಲಿಕ್ಕೆ ಸ್ಟೀರಾಯ್ಡ್ಸ್ ಅಂತ ಜನಗಳಿಗೆ ತಪ್ಪು ತಿಳುವಳಿಕೆ ಇದೆ, ಅದು ತುಂಬಾ ಕಾಸ್ಟ್ಲಿ. ಕಡಿಮೆ ಅಂದ್ರೆ 1,000 ರೂಪಾಯಿ ಮೇಲಾಗುತ್ತೆ. ಒಂದು ಕೋಳಿಗೆ ನಾವು 1,000 ರೂಪಾಯಿ ಖರ್ಚು ಮಾಡಿದ್ರೆ ಅದು ಔಷಧಿಗೋಸ್ಕರ ಅಥವಾ ಹಾರ್ಮೋನ್ಸ್ಗೋಸ್ಕರ, ಇನ್ನು ಆಹಾರದ ಖರ್ಚು ಎಲ್ಲ ತಗೊಂಡ್ರೆ ಯಾರು ಕೆಜಿಗೆ 200-250 ರೂಪಾಯಿ ಕೊಡ್ಲಿಕ್ಕೆ ಆಗದೇ ಇಲ್ಲ. ಹಾಗಾಗಿ ನಮ್ಮ ರೈತರು ನಮ್ಮ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಹಾರ್ಮೋನ್ಸ್ಗಳನ್ನ ಬಳಸೋದೇ ಇಲ್ಲ, ಅದು ಕಡಾಖಂಡಿತ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನ ಆಂಟಿಬಯೋಟಿಕ್ಸ್ ವಿಷಯಕ್ಕೆ ಬಂದ್ರೆ, ಕೆಲವೊಂದ್ಸಲ ರೋಗಗಳು ಬಂದಾಗ ಆಂಟಿಬಯೋಟಿಕ್ಸ್ ಗಳನ್ನ ಬಳಸ್ತಾರೆ, ಆಮೇಲೆ ಕೆಲವೊಂದು ಆಂಟಿಬಯೋಟಿಕ್ಸ್ ಗಳನ್ನ ರೋಗ ಬರದೇ ಇರಲಿ ಅಂತ ತಡಿಲಿಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಬಳಸ್ತಾರೆ, ಲಸಿಕೆಗಳ ರೂಪದಲ್ಲಿ. ಹಾ, ಲಸಿಕೆಗಳ ರೂಪದಲ್ಲಿ ಮುಂಚೆನೆ ಆಂಟಿಬಯೋಟಿಕ್ಸ್ ಗಳನ್ನ ಬಳಸ್ತಾರೆ. ಆದ್ರೆ ಒಂದ್ ಏನಪ್ಪಾ ಅಂತಂದ್ರೆ, ಪ್ರತಿ ಆಂಟಿಬಯೋಟಿಕ್ಗಳಿಗೂ ಒಂದು ವಿತ್ ಡ್ರಾವಲ್ ಪೀರಿಯಡ್ ಅಂತ ಇರುತ್ತೆ. ಅದೇನಪ್ಪಾ ಅಂತಂದ್ರೆ, ಇವತ್ತು ನಾನು ಆಂಟಿಬಯೋಟಿಕ್ ನ ಸೇವಿಸಿದ್ರೆ ನನ್ನ ದೇಹದಿಂದ ಹೊರಗಡೆ ಹೋಗುತ್ತೆ, ಮಲಮೂತ್ರಗಳಿಂದ ಹೊರಗಡೆ ಹೋಗುತ್ತೆ. ಅದು ಕೆಲವೊಂದು ಆಂಟಿಬಯೋಟಿಕ್ಗೆ 48 ಗಂಟೆ ಇರುತ್ತೆ, ಕೆಲವಕ್ಕೆ 72 ಗಂಟೆ ಇರುತ್ತೆ, ಕೆಲವೊಂದಕ್ಕೆ 96 ಗಂಟೆ, 3-4 ದಿವಸನೂ ಸಹ ಇರಬಹುದು. ಹಾಗಾಗಿ ಒಂದು ಕೋಳಿ, ಬ್ರಾಯ್ಲರ್ ಕೋಳಿ ಮಾಂಸ ಅದು ಮಾರ್ಕೆಟ್ಗೆ ತಯಾರಾದಾಗ ಸುಮಾರು 40-42 ದಿವಸ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ 30-32 ದಿವಸದ ನಂತರ ಹುಷಾರಿಲ್ಲ ಅಂದ್ರೂ ಸಹ ಯಾವುದೇ ಆಂಟಿಬಯೋಟಿಕ್ಸ್ ನ ಬಳಸೋದಿಲ್ಲ. ಅವಾಗ ಏನಾಗುತ್ತೆ, ಈ ಮುಂಚೆ ಏನಾದರೂ ಬಳಸಿದ್ರು ಸಹ ಅದು ದೇಹದಿಂದ ಹೊರಗಡೆ ಹೋಗಿರುತ್ತೆ. ಸೊ ಹಾಗಾಗಿ ನಮ್ಮ ಬ್ರಾಯ್ಲರ್ ಕೋಳಿ ಮಾಂಸ ಆಂಟಿಬಯೋಟಿಕ್ ಮುಕ್ತ ಅಂತಲೇ ನಾವು ಹೇಳಬಹುದು. ಈಗ ತುಂಬಾ ಜನರ ಪ್ರಶ್ನೆ ಅದೇನೆ, 40 ದಿವಸದಲ್ಲಿ ಹೆಂಗೆ 2.5 ಕೆಜಿ ಬರುತ್ತೆ ಇದು? ಹೌದು, ಇದು 40 ದಿವಸದಲ್ಲಿ ಅಷ್ಟು ಬರಬೇಕು ಅಂತ ಅಂತಂದ್ರೆ ಏನೋ ಬಳಸ್ತಾರೆ, ಅದು ಹಾರ್ಮೋನ್ ಆಗಿರ್ಬೋದು ಅಥವಾ ಆಂಟಿಬಯೋಟಿಕ್ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು, ಅದು ಅವ್ರಿಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಅವರು ಸಂಶೋಧನೆಯನ್ನ ಮಾಡೋದಿಲ್ಲ, ವಿಜ್ಞಾನಿಗಳನ್ನು ಕೂಡ ಕೇಳೋದಿಲ್ಲ, ಅದ್ ಹೆಂಗ್ ಬರಕ್ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇವತ್ತಿನ ದಿನಗಳಲ್ಲಿ 35 ದಿವಸಕ್ಕೆ ಅಥವಾ 40 ದಿವಸಕ್ಕೆ ಒಂದು ಬ್ರಾಯ್ಲರ್ ಕೋಳಿ ತಯಾರಾಗುತ್ತೆ, 2-2.2 ಕೆಜಿ ಇರುತ್ತೆ. ನಾನು ಓದ್ಬೇಕಾದ್ರೆ 2005 ನಾನು ಡಿಗ್ರಿ ಮುಗಿಸಿದ್ದು, ನಾನು ಓದ್ಬೇಕಾದ್ರೆ ಇದು 6 ವಾರ ಇತ್ತು. ಓಹೋಹೋ, ನಮ್ಮ ಟೀಚರ್ಸ್ ಗಳು ನನಗೆ ಹೇಳ್ತಿದ್ರು ಅವರು ಓದ್ಬೇಕಾದ್ರೆ ಇದು 8 ವಾರ ಇತ್ತು. ಈ ಹಿಂದೆ ಸುಮಾರು 1960-70 ಸುಮಾರು 12-14 ವಾರ ಇತ್ತು. ಇದು ದಿನಗಳು ಕಡಿಮೆ ಆಗ್ತಾ ಇದೆ, ತೂಕ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಜೆನೆಟಿಕ್ಸ್, ಅನುವಂಶೀಯ ಗುಣವನ್ನ ಹೆಚ್ಚಿಸ್ತಾ ಇರೋದು. ಏನಂದ್ರೆ, ಉತ್ಕೃಷ್ಟವಾದ ತಾಯಿ ಮತ್ತು ತಂದೆಯನ್ನ ಆಯ್ಕೆ ಮಾಡಿ ಅವುಗಳ ಸಂಕರಣ ಮಾಡಿ ಬರುವಂತ ಮರಿಗಳಿಗೆ ನಾವು F1 ಅಂತ ಕರಿತೀವಿ. ಅಂತ ಸ್ಟ್ರೈನ್ಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಉದಾಹರಣೆಗೆ, ಮಾಂಸದ ಕೋಳಿಗೆ ಕಾಬ್ ಮತ್ತು ರಾಸ್ ಅಂತೇಳಿ ನಮ್ಮ ಭಾರತದಲ್ಲಿ ಸ್ಟ್ರೈನ್ ಫೇಮಸ್ ಆಗಿದೆ. ಇವುಗಳು 3-4 ಪೇರೆಂಟ್ ಗಳನ್ನ ಜನರೇಷನ್ ನ ಕ್ರಾಸ್ ಮಾಡಿ ಈ F1 ಅನ್ನ ಉತ್ಪತ್ತಿ ಮಾಡಿರ್ತಾರೆ. ನೀವು ಪರೀಕ್ಷೆ ಮಾಡಬಹುದು, ಈ F1 ಮರಿಗಳನ್ನ ತಗೊಂಡು ನೀವು ಪುನಃ ಮೊಟ್ಟೆ ಇಡಿಸಿ ಅದೇ ತಾಯಿ ರೀತಿಯಾದಂತ ತಂದೆ ರೀತಿಯಾದಂತ ಮರಿಗಳನ್ನ ಪಡಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಇವು ಹೈಬ್ರಿಡ್ ಇರ್ತದೆ, ಹಾಗಾಗಿ ಅದನ್ನ ಪಡಿಲಿಕ್ಕೆ ಆಗಲ್ಲ. ಈ 14 ವಾರದಿಂದ ಇವತ್ತು 4-5 ವಾರಕ್ಕೆ ತಂದಿದ್ದಾರೆ. ಸೊ ಮೊದಲನೇ ಕಾರಣ ಅನುವಂಶಿಕ ಸುಧಾರಣೆ, ಜೆನೆಟಿಕ್ ಸೆಲೆಕ್ಷನ್ ಮುಖಾಂತರ ಅದನ್ನ ತಾಯಿ ತಂದೆಯಿಂದ ಸುಧಾರಿಸಿದ್ದಾರೆ, ವೇಗವಾಗಿ ಬೆಳೆಯುವಂತ ಜೀನ್ಗಳನ್ನ ಗುಣಗಳನ್ನ ಅಳವಡಿಸಿದ್ದಾರೆ. ಇವತ್ತು ನೀವು ಸಸ್ಯಗಳಲ್ಲಿ ಹೈಬ್ರಿಡ್ ವೆರೈಟಿಗಳನ್ನ ಒಪ್ಕೋತೀರಾ, ಜೋಳ ಇರ್ಬೋದು, ಬಿಟಿ ಕಾಟನ್ ಇರ್ಬೋದು, ಇವುಗಳನ್ನ ಒಪ್ಕೋತೀರಾ, ಆದ್ರೆ ಪ್ರಾಣಿಗಳಲ್ಲಿ ಯಾಕೆ ಒಪ್ಕೊಳ್ಳಲ್ಲ? ಇದರಲ್ಲೂ ಸಹ ಸಂಶೋಧನೆ ಮುಖಾಂತರ ವೇಗವಾಗಿ ಬೆಳೆಯುವಂತ ಗುಣಗಳನ್ನ ಅನುವಂಶಿಕ ಗುಣಗಳನ್ನ ಹೆಚ್ಚಿಸಿದ್ದಾರೆ. ಇದು ಮೊದಲನೇದು. ಎರಡನೇದು ಕೊಡುವಂತ ಆಹಾರ. ಕೋಳಿಗಳಿಗೆ ನೀವು ನೋಡಿರ್ಬೋದು, ಮೆಕ್ಕೆಜೋಳ, ಸೋಯಾ ಅವರ ಹಿಂಡಿ ಜೊತೆಗೆ ಸಿಂಥೆಟಿಕ್ ಅಮೈನೋ ಆಮ್ಲಗಳು ಮತ್ತು ಇತರ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನ ತಯಾರು ಮಾಡಿ ಬ್ಯಾಲೆನ್ಸ್ಡ್ ರೇಷನ್, ಸೈಂಟಿಫಿಕಲಿ ಬ್ಯಾಲೆನ್ಸ್ಡ್ ರೇಷನ್ ನ ಹಾಕ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಳು ಕಡ್ಡಿಗಳು, ನಾರು ಹೆಚ್ಚಿರುವಂತಹ ಪದಾರ್ಥಗಳು ಏನನ್ನೂ ಬಳಸೋದಿಲ್ಲ. ಸಂಪೂರ್ಣ ಪಚನ ಆಗುವಂತಹ ಆಹಾರ ಪದಾರ್ಥಗಳನ್ನೇ ಬಳಸ್ತಾರೆ. ಹಾಗಾಗಿ ಕಡಿಮೆ ಆಹಾರ ತಿಂದು ವೇಗವಾಗಿ ಬೆಳೀತದೆ. ನಾವು ಓದ್ಬೇಕಾದ್ರೆ FCR ಅಂತ ಕರಿತೀವಿ, ಆಹಾರ ಪರಿವರ್ತನಾ ಸಾಮರ್ಥ್ಯ, ಅಂದ್ರೆ ಎಷ್ಟನ್ನ ತಿಂದು ಎಷ್ಟು ಮಾಂಸವಾಗಿ ಪರಿವರ್ತನೆ ಆಯ್ತು. ನಾವು ಓದ್ಬೇಕಾದ್ರೆ ಸುಮಾರು 2000-2005 ಇದು 1.8 ಇತ್ತು. ಅಂದ್ರೆ 1.8 ಕೆಜಿ ಆಹಾರ ತಿಂದು 1 ಕೆಜಿ ಮಾಂಸ ಬೆಳವಣಿಗೆ ಆಗ್ತಾ ಇತ್ತು. ಇವತ್ತು ಅದು 1.3-1.6 ಬಂದಿದೆ. ಸೊ ಆಹಾರದ ಗುಣಮಟ್ಟ ಇಂಪ್ರೂವ್ ಆಗಿದೆ. ಸೊ ಅದೇ ಆಹಾರವನ್ನು ಸೇವನೆ ಮಾಡಿ ಬೇಗ ತೂಕವನ್ನ ಬೆಳೆಸ್ಕೊಳ್ತು, ಮಾಂಸಕ್ಕಾಗಿ ಪರಿವರ್ತನೆ ಆಗ್ತದೆ. ಅದು ಎರಡನೇ ಕಾರಣ, ಉತ್ತಮ ಗುಣಮಟ್ಟದ ಆಹಾರ. ಮೂರನೇ ಕಾರಣ ಮ್ಯಾನೇಜ್ಮೆಂಟ್. ಇವತ್ತಿನ ದಿವಸ ಕೋಳಿಗಳಿಗೆ ಏನೂ ಕೆಲಸ ಇಲ್ಲ, ತಿನ್ನೋದು ಕೂತ್ಕೊಳ್ಳೋದು. ಅವಕ್ಕೆ 1 ಮೀಟರ್ಗಿಂತ ಹೆಚ್ಚಿಗೆ ನೀರಿಗಾಗ್ಲಿ ಅಥವಾ ಆಹಾರಕ್ಕಾಗ್ಲಿ ಓಡಾಡೋ ಹಾಗಿಲ್ಲ. ಕೋಳಿಗಳ ಸುತ್ತ ಫೀಡರ್ ಗಳನ್ನ ಇಟ್ಟಿರ್ತಾರೆ. ಯಾವ ರೀತಿ ನೋಡ್ಕೊಳ್ತಾರೆ ಅಂದ್ರೆ, ಟೆಂಪರೇಚರ್ ಸಹ ಜಾಸ್ತಿ ಆಗ್ಬಾರ್ದು. ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ತಕ್ಷಣ ಫಾಗರ್ಸ್ ಗಳು ಆನ್ ಆಗ್ತವೆ, ತುಂಬಾ ತಂಪಾದ ವಾತಾವರಣದಲ್ಲಿ ಇಟ್ಟಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರು ಮಾಂಸ ಕೋಳಿಗಳನ್ನ ಸಾಕ್ತಾ ಇದಾರೆ ಅವರು ಇಸಿ ಹೌಸಸ್ ಅಂತ ಮಾಡ್ತಾ ಇದಾರೆ, ಎನ್ವಿರಾನ್ಮೆಂಟಲಿ ಕಂಟ್ರೋಲ್ಡ್ ಹೌಸ್. ಅಲ್ಲಿ ಉಷ್ಣಾಂಶ, ಮನೆಯೊಳಗಿನ ಉಷ್ಣಾಂಶ 24 ಡಿಗ್ರಿ ಮೀರೋದಿಲ್ಲ. ಇನ್ನ ನಮ್ಮ ಹಾಸನ ಭಾಗ ಬಂದ್ರೆ 26-28 ಡಿಗ್ರಿ ಇರುತ್ತೆ. ಅವುಗಳಿಗೆ ಕಟ್ಟುವಂತ ಮನೆಯೂ ಸಹ ಓಪನ್ ಸೈಡೆಡ್ ಹೌಸ್ ಇರುತ್ತೆ, ನೆಲದ ಮೇಲೆ ಪ್ಯಾಡಿ ಹಸ್ಕ್ ಅಂತ ಕರಿತೀವಿ, ಭತ್ತದ ಉಯಿ, ಇವುಗಳನ್ನ ಹಾಕಿರ್ತಾರೆ. ಅವು 1 ಮೀಟರ್ಗಿಂತ ಹೆಚ್ಚಿಗೆ ಓಡಾಡೋದೇ ಇಲ್ಲ ಆಹಾರಕ್ಕಾಗಿ ನೀರಕ್ಕಾಗ್ಲಿ. ಸೊ ಇಂತಹ ಸಮಯದಲ್ಲಿ ಅವು ಹೆಚ್ಚಿನ ಆಹಾರ ತಿಂದಂತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ದೇಹ ಬೆಳವಣಿಗೆ ಆಗ್ತದೆ. ಈ 3 ಮುಖ್ಯ ಕಾರಣಗಳು: ನಿರ್ವಹಣೆ ಮ್ಯಾನೇಜ್ಮೆಂಟ್, ಉತ್ತಮ ಗುಣಮಟ್ಟದ ಆಹಾರ ಮತ್ತು ಅನುವಂಶೀಯ ಸೆಲೆಕ್ಷನ್. ಸೊ ಈ 3 ಕಾರಣಗಳಿಂದ ಇವತ್ತಿನ ದಿನಗಳಲ್ಲಿ ಅವು 40-42 ದಿವಸಕ್ಕೆ 2-2.5 kg ತೂಕ ಹೊಂದುತ್ತೆ. ಅಂತಂದ್ರೆ ಈಗ ಏನು ವೇಗವಾಗಿ ಜನಸಂಖ್ಯೆ ಬೆಳೀತಾ ಇದೆಯೋ ಅವ್ರಿಗೆ ಪೂರೈಕೆ ಮಾಡುವಂತ ಉದ್ದೇಶದಿಂದ ಅನೇಕ ಸಂಶೋಧನೆಗಳನ್ನು ಮಾಡಿ 40 ದಿವಸದಲ್ಲಿ ಅದು ಕೊಯ್ಲಿಗೆ ಬರುವ ಹಾಗೆ ಮಾಡಿದ್ದಾರೆ ಹೊರತು ಬೇರೆ ಅದರಲ್ಲಿ ಯಾವುದೋ ಹಾರ್ಮೋನ್ ಬಳಕೆ ಮಾಡ್ತಾರೆ, ಇನ್ನೇನೋ ಬಳಕೆ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಖಂಡಿತವಾಗಿಯೂ ಇಲ್ಲ, ಇಲ್ಲವೇ ಅಲ್ಲ. ಇನ್ನು ಈ ನಾಟಿ ಕೋಳಿ ಮಾಂಸ ಹೆಚ್ಚು ರುಚಿಕರವಾಗಿರುತ್ತೆ ಮತ್ತೆ ತುಂಬಾ ಪೌಷ್ಟಿದಾಯಕವಾಗಿರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ರುಚಿಯಾಗಿರುತ್ತೆ ಅನ್ನೋಂಥದ್ದು ತಿನ್ನೋ ಅಂತವ್ರಿಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ರುಚಿಯಾಗಿರುತ್ತೆ. ಹೌದು, ಇದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ? ಮೊದಲನೇದು, ಈಗ ನಾವು ತೂಕದ ಆಧಾರದಲ್ಲಿ 100 ಗ್ರಾಮ್ ಬ್ರಾಯ್ಲರ್ ಕೋಳಿ ಮಾಂಸ, 100 ಗ್ರಾಮ್ ನಾಟಿ ಕೋಳಿ ಮಾಂಸ ತಗೊಂಡ್ರೆ ಪೋಷಕಾಂಶಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಎರಡು ಸಮ ಇದೆ, ಪ್ರೋಟೀನ್ ಎಲ್ಲ ಎರಡು ಸಮ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಮುಖ್ಯವಾಗಿ ಇದರಲ್ಲಿ ನಾವು ಸಾಕಾಣಿಕೆ ಪದ್ಧತಿ ಬೇರೆ ಆಗಿದೆ, ಹಾಗಾಗಿ ನಾಟಿ ಕೋಳಿಗಳು ಸುಮಾರು 1-1.5 kg ತೂಗ್ಲಿಕ್ಕೆ ಸುಮಾರು 8 ತಿಂಗಳು ಬೇಕಾಗುತ್ತೆ. ಸೊ ಅವು ಜಾಸ್ತಿ ಓಡಾಟ ಮಾಡ್ತವೆ, ಹಾಗಾಗಿ ಅದರಲ್ಲಿ ಈ ಮಾಂಸ ಮತ್ತೆ ಇತರ ಪದಾರ್ಥಗಳೇನಿದೆ ಅದು ಗಡ್ಸಾಗಿರುತ್ತೆ. ನಮ್ಮ ಜನಗಳಿಗೆ ಏನಾಗಿದೆ ಅಂದ್ರೆ ಈ ಗಡ್ಸು ಪದಾರ್ಥ ತಿನ್ನೋದ್ರಲ್ಲಿ ಸ್ವಲ್ಪ ರುಚಿ ಜಾಸ್ತಿ. ಸೊ ಹಾಗಾಗಿ ಆ ರುಚಿಯನ್ನ ಕಂಡುಕೊಂಡಿದ್ದಾರೆ, ಆ ರುಚಿ ನಮ್ಮ ಬ್ರಾಯ್ಲರ್ ಕೋಳಿಯಲ್ಲಿ ಬರಲ್ಲ, ಆದರೆ ಪೋಷಕಾಂಶಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆನಂತರ ಅತಿ ಹೆಚ್ಚಾಗಿ ನೀವು ಬ್ರಾಯ್ಲರ್ ಕೋಳಿಗಳಿಗೂ ನೀವು ನೀಟಾಗಿ ಒಳ್ಳೆ ಬ್ಯಾಲೆನ್ಸ್ಡ್ ಮಸಾಲೆ ಹಾಕಿದ್ರೆ ಅದು ಸಹ ರುಚಿಯಾಗಿರುತ್ತೆ. ಆಮೇಲೆ ವ್ಯತ್ಯಾಸಗಳು ಅಂತಂದ್ರೆ ಇದರಲ್ಲಿ ಫೈಬರ್ ಅಂಶ ಅಂತ ಏನಿರ್ತೀವಿ, ಕೋಳಿಗಳಲ್ಲಿ ಫೈಬರ್ ಇರಲ್ಲ, ಆದ್ರೆ ಅದು ಮಾಂಸವೇ ಗಡುಸಾಗಿರುತ್ತೆ, ಆ ಪ್ರಮಾಣ ಬ್ರಾಯ್ಲರ್ ಕೋಳಿಯಲ್ಲಿ ಕಡಿಮೆ ಆಗಿರುತ್ತೆ ಅನ್ನಬಹುದು ಹೊರತು ಯಾವುದೇ ಕಾರಣಕ್ಕೂ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇರಲ್ಲ. ಇನ್ನು ರುಚಿ ಬಂದು ನಮ್ಮ ನಮ್ಮ ನಾಲ್ಗೆಗೆ ಬಿಟ್ಟಿದ್ದು, ಮಸಾಲೆಗೆ ಬಿಟ್ಟಿದ್ದು. ನಾಟಿ ಕೋಳಿ ಅಂದ ತಕ್ಷಣ ರುಚಿ ಜಾಸ್ತಿ ಆಗ್ಬಿಡ್ತದೆ, ಸ್ವಲ್ಪ ಮಾನಸಿಕವಾಗಿಯೂ ಕೂಡ ಕೆಲಸವನ್ನ ಮಾಡಬಹುದು, ವಾಸ್ತವ ಇರಬಹುದು. ನೀವು ಹೇಳಿದಾಗ ಸ್ವಲ್ಪ ಗಡ್ಸಾಗಿರೋದ್ರಿಂದ ನಮ್ಗೆಲ್ಲ ಸ್ವಲ್ಪ ಅರ್ಧ ಬೇಯಿಸಿದ್ದು ಹೆಚ್ಚು ಇಷ್ಟ ಆಗುತ್ತೆ. ಮೊಟ್ಟೆ ವಿಷಯಕ್ಕೆ ಬಂದರೂ ಕೂಡ ಹಾಫ್ ಬಾಯ್ಲ್ನ ಹೆಚ್ಚಾಗಿ ಇಷ್ಟಪಡ್ತಾರೆ, ಆ ಒಂದು ರೀತಿಯಲ್ಲಿ ಈ ತರದ್ದು ಇರಬಹುದು. ಆದ್ರೆ ಪೋಷಕಾಂಶದಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳು ಕೂಡ ಇರೋದಿಲ್ಲ. ಇನ್ನು ಈ ನಾಟಿ ಕೋಳಿ ಮೊಟ್ಟೆ ಇದು ಕೂಡ ಹೆಚ್ಚು ಪೌಷ್ಟಿದಾಯಕವಾಗಿರುತ್ತೆ ಅನ್ನುವಂತಹ ನಂಬಿಕೆ ಇದೆ, ಇದು ಸರಿಯಾ? ಇದು ಸಹ ತೂಕದ ಆಧಾರದಲ್ಲಿ, ಯಾಕೆಂದ್ರೆ ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ಸಣ್ಣದಾಗಿರುತ್ತೆ, ಕಮರ್ಷಿಯಲ್ ಲೇಯರ್ ಕೋಳಿ ಮೊಟ್ಟೆ ಸುಮಾರು 60 ಗ್ರಾಮ್ ಇರ್ತದೆ. ತೂಕದ ಆಧಾರದಲ್ಲಿ ತಗೊಂಡಾಗ 100 ಗ್ರಾಮ್ ಮೊಟ್ಟೆಯಲ್ಲಿ ಪೋಷಕಾಂಶಗಳು ಎರಡು ಸಮವಾಗಿರ್ತದೆ, ಯಾವುದೇ ವ್ಯತ್ಯಾಸ ಇಲ್ಲ. ಮೊಟ್ಟೆ ಇನ್ನೊಂದೇನಪ್ಪ ಅಂದ್ರೆ ನಾಟಿ ಕೋಳಿ ಮೊಟ್ಟೆ ಕಂದು ಬಣ್ಣದಲ್ಲಿರ್ತದೆ, ಅದಕ್ಕೆ ಕಾರಣ ತಳಿ. ತಳಿ ಯಾವ ತಳಿ? ಕಂದು ಬಣ್ಣದ ಮೊಟ್ಟೆ ಇಡುವಂತ ಫಾರಿನ್ ತಳಿ ಕೋಳಿಗಳು ಸಹ ನಮ್ಮಲ್ಲಿದೆ, ಆದರೆ ಪೋಷಕಾಂಶಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಕಂದು ಬಣ್ಣ ಬರೋದು ನಮ್ಮ ತಳಿಯ ವಿಶೇಷತೆ ಹೊರತು ಯಾವುದೇ ಪೋಷಕಾಂಶಕ್ಕೆ ಇದು ಸಂಬಂಧಿಸಿದಲ್ಲ, ಸಂಬಂಧಪಟ್ಟದ್ದಲ್ಲ. ಹಂಗ ನೋಡಿದ್ರೆ ಏನು ಈ ಫಾರಂ ಕೋಳಿ ಮೊಟ್ಟೆ ಅಂತ ಹೇಳ್ತೀವಿ, ಅದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ತೂಕದಲ್ಲಿ ದೊಡ್ಡದಾಗಿರುತ್ತೆ, ಅದರಲ್ಲೇ ಪೌಷ್ಟಿಕಾಂಶಗಳು ಹೆಚ್ಚಿರ ಅಂತ ಹೆಚ್ಚಿರುತ್ತೆ. ಒಂದು ಮೊಟ್ಟೆ ಆಧಾರದಲ್ಲಿ ತಗೊಂಡ್ರೆ ನಾಟಿ ಕೋಳಿ ಮೊಟ್ಟೆಗಿಂತ ಫಾರಂ ಕೋಳಿ ಮೊಟ್ಟೆಯಲ್ಲಿ ಪೋಷಕಾಂಶ ಜಾಸ್ತಿನೇ ಇರುತ್ತೆ. ಕೋಳಿ ಮಾಂಸ ಮತ್ತೆ ಮೊಟ್ಟೆಯನ್ನ ಸೇವನೆ ಮಾಡಿದ್ರೆ ಇದರಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತೆ, ಆ ಕಾರಣಕ್ಕೆ ಹೃದಯದ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿಬರುತ್ತೆ. ಇದು ನಿಜ? ಇದು ಸಹ ತುಂಬಾ ಒಂದು ತಪ್ಪು ತಿಳುವಳಿಕೆ, ತುಂಬಾ ಅಂಟ್ಕೊಂಡಿರೋದು. ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಕಾಯಿಲೆ ಬಂದೇ ಬರುತ್ತೆ, ಅದು ಕೋಳಿ ಮುಖಾಂತರ ಬರಲಿ, ಮೊಟ್ಟೆ ಮುಖಾಂತರ ಬರಲಿ, ಅಥವಾ ಇನ್ನಿತರ ಆಹಾರ ಪದಾರ್ಥ ಬಂದ್ರೂ ಜಾಸ್ತಿ ಆದ್ರೆ ಹೃದಯ ಸಂಬಂಧಿ ಕಾಯಿಲೆ ಆಗುತ್ತೆ. ಆದ್ರೆ ಅದು ಒಂದೇ ಕಾರಣ ಅಲ್ಲ, ಅವರು ಸರಿಯಾಗಿ ವ್ಯಾಯಾಮ ಮಾಡದೆ ಇರುವಂತದ್ದು, ಹಲವಾರು ಕಾರಣಗಳಿಂದ ಕಾಯಿಲೆ ಉಂಟಾಗ್ತದೆ. ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಸುಮಾರು 250 mg ಕೊಲೆಸ್ಟ್ರಾಲ್ನ ಅವಶ್ಯಕತೆ ಇದೆ. ಇದನ್ನ ನಾವು ಆಹಾರದಿಂದ ಪೂರೈಸಲಿಲ್ಲ ಅಂದ್ರೆ ಇದನ್ನ ಲಿವರ್ ತಾನಾಗೆ ಉತ್ಪತ್ತಿ ಮಾಡ್ತದೆ. ಸೊ ಒಂದು ಮೊಟ್ಟೆಯಲ್ಲಿ ಸರಿಸುಮಾರು 230 mg ಕೊಲೆಸ್ಟ್ರಾಲ್ ಇರ್ತದೆ. 100 ಗ್ರಾಮ್ ಮೊಟ್ಟೆಯನ್ನ ತಗೊಂಡ್ರೆ 200-330 ಕೊಲೆಸ್ಟ್ರಾಲ್ ಇರ್ತದೆ. ಅದೇ ನಾವು ಕೋಳಿ ಮಾಂಸ ತಗೊಂಡ್ರೆ 100 ಗ್ರಾಮ್ ಮಾಂಸದಲ್ಲಿ 88 mg ಕೊಲೆಸ್ಟ್ರಾಲ್ ಇರ್ತದೆ. ಅದೇ ನಾವು ಕುರಿ ಮಾಂಸ ಅಥವಾ ಇನ್ನಿತರ ಮಾಂಸಗಳನ್ನ ತಗೊಂಡ್ರೆ ಅದರಲ್ಲಿ ಇನ್ನೂ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರುತ್ತೆ. ಸೊ ಹಾಗಾಗಿ ನೋಡಿದ್ರೆ ಇದು ನಮ್ಮ ದೈನಂದಿನ ಅವಶ್ಯಕತೆಯನ್ನು ಪೂರೈಸುತ್ತದೆ. ಸೊ ನಾವು ವ್ಯಾಯಾಮ ಮಾಡಿದ್ದೇ ಆದಲ್ಲಿ, ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ತಿಂದಿದ್ದೆ ಆದ್ರೆ ಯಾವುದೇ ತೊಂದರೆ ಇಲ್ಲ. ಹೆಚ್ಚಿನ ಮಾತ್ರದಲ್ಲಿ ತಿಂದು ವ್ಯಾಯಾಮ ಮಾಡದಲ್ಲೇ ಇದ್ದಾಗ ಈ ಕೊಲೆಸ್ಟ್ರಾಲ್ ತೊಂದರೆ ಉಂಟು ಮಾಡ್ತದೆ. ಅದರ್ವೈಸ್ ನಮ್ಮ ಏನು ಒಂದು ಕೋಳಿ ಮೊಟ್ಟೆ ಮತ್ತು ಒಂದು 100 ಗ್ರಾಮ್ ಚಿಕನ್ ಮೀಟ್ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ನು ಈಚೀಚೆಗೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ಮತ್ತೆ ಬೊಜ್ಜು ಹೆಚ್ಚಾಗಿರೋ ಅಂತವ್ರು ಹೇಳ್ತಾ ಇರ್ತಾರೆ, ಈ ಭಂಡಾರವನ್ನು ತಿನ್ನಬಾರ್ದು, ಹಳದಿ ಭಾಗ ಏನಿರುತ್ತೋ ಮೊಟ್ಟೆಯಲ್ಲಿ ಅದನ್ನು ತಿನ್ನಬಾರದು, ಬಿಳಿ ಭಾಗವನ್ನು ಮಾತ್ರ ತಿಂದರೆ ನಮಗೆ ಅದು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅನೇಕ ವೈದ್ಯರು ಕೂಡ ಇದನ್ನು ಶಿಫಾರಸು ಮಾಡ್ತಾರೆ. ಬಹಳ ಮುಖ್ಯವಾಗಿ ಕೆಲವು ರೋಗಿಗಳಿಗೆ ಮತ್ತೆ ಮಕ್ಕಳಿಗೆ ಭಂಡಾರವನ್ನು ತಿನ್ನಿಸಬೇಡಿ, ಬಿಳಿ ಭಾಗವನ್ನು ಮಾತ್ರ ಕುಡಿ, ಮೊಟ್ಟೆಯ ವೈಟ್ ಏನಿರುತ್ತೋ ಅದನ್ನು ಮಾತ್ರ ಕುಡಿ ಅಂತ ಹೇಳ್ತಾರೆ. ಇದು ಸರಿಯೋ ತಪ್ಪ? ಮೊಟ್ಟೆಯ ಬಿಳಿ ಭಾಗವನ್ನ ನಾವು ಅಲ್ಬುಮಿನ್ ಅಂತ ಕರಿತೀವಿ, ಹಳದಿ ಭಾಗವನ್ನ ಯೋಕ್ ಅಂತ ಕರಿತೇವೆ. ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅವರು ಇದನ್ನ ಅವಾಯ್ಡ್ ಮಾಡಬಹುದು. ಆದರೆ ಆರೋಗ್ಯಕರ ಮನುಷ್ಯ ಯಾವುದೇ ತೊಂದರೆ ಇಲ್ಲದೆ ಬಿಳಿ ಮತ್ತು ಹಳದಿ ಭಾಗ ಎರಡನ್ನೂ ತಿನ್ನಬಹುದು. ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ಬಿಳಿ ಭಾಗದಲ್ಲಿ ಸಂಪೂರ್ಣ ಪ್ರೋಟೀನ್ ಇರ್ತದೆ, ಹಳದಿ ಭಾಗದಲ್ಲಿ ಪ್ರೋಟೀನ್ ಜೊತೆಗೆ ಒಮೆಗಾ ಫ್ಯಾಟಿ ಆಸಿಡ್ಸ್, ಕೊಬ್ಬು ಮತ್ತು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು, ಖನಿಜಾಂಶಗಳು ಎಲ್ಲವೂ ಇರ್ತದೆ. ಸೊ ನೀವು ಬರೀ ಬಿಳಿ ಭಾಗವನ್ನ ತಿಂದಾಗ ಈ ಉತ್ತಮ ಗುಣಮಟ್ಟದ ಕೊಬ್ಬಿನಾಮ್ಲಗಳು, ಒಮೆಗಾ ಫ್ಯಾಟಿ ಆಸಿಡ್ಸ್ ಅಂತ ಏನು ಕರಿತೀವಿ, ಮತ್ತೆ ಜೀವಸತ್ವಗಳು ADEK, ಇವುಗಳು ನಮ್ಗೆ ಲಭ್ಯ ಆಗಲ್ಲ. ಸೊ ಇದು ಕಡಿಮೆ ಖರ್ಚಿನಲ್ಲಿ ನಮ್ಗೆ ಕೊಡುವಂತ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳು. ಹಾಗಾಗಿ ಆರೋಗ್ಯವಂತ ಮನುಷ್ಯರು ಒಂದು ಮೊಟ್ಟೆ ದಿನ ಯಾವುದೇ ತೊಂದರೆ ಇಲ್ತಾನೆ ಹಳದಿ ಭಂಡಾರನ್ನು ಸೇರಿಸಿ ಸೇವಿಸಬಹುದು. ಡಾಕ್ಟರ್ ಹೇಳಿದ್ದೇ ಆದಲ್ಲಿ ಹೃದಯ ಸಂಬಂಧಿತ ಕಾಯಿಲೆ ಇದ್ದಾಗ ಆ ಭಂಡಾರನ ಅವಾಯ್ಡ್ ಮಾಡಬಹುದು. ಅವಾಯ್ಡ್ ಮಾಡಬಹುದು ಯಾಕೆಂದ್ರೆ ಸ್ವಲ್ಪ ಅದರಲ್ಲಿ ಈ ಒಂದು ಕೊಬ್ಬಿನಾಂಶ ಹೆಚ್ಚಾಗಿ ಇರುತ್ತೆ. ಹೌದು, ಕೊಲೆಸ್ಟ್ರಾಲ್ ಏನಿದೆ ಅದು ಸಂಪೂರ್ಣ ಹಳದಿ ಭಾಗದಲ್ಲೇ ಇರುತ್ತೆ, ಬಿಳಿ ಭಾಗದಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಅಲ್ಲಿ ಪ್ರೋಟೀನ್ ಮಾತ್ರ ಇರುತ್ತೆ, ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬಹುದು. ಇನ್ನು ಪ್ರತಿ ದಿವಸ ಮೊಟ್ಟೆ ಸೇವನೆ ಮಾಡೋದ್ರಿಂದ ಹೀಟ್ ಆಗುತ್ತೆ, ಉಷ್ಣ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಈ ಬೇಸಿಗೆನಲ್ಲಿ ಮೊಟ್ಟೆ ಮತ್ತೆ ಮಾಂಸವನ್ನ ಹೆಚ್ಚಾಗಿ ಸೇವನೆಯನ್ನ ಮಾಡಬಾರದು ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಹೊಲದಲ್ಲಿ ಕೆಲಸ ಜಾಸ್ತಿ, ಮನೆಯಿಂದ ಹೊರಗಡೆನೆ ಕೆಲಸ ಜಾಸ್ತಿ, ಬೇಸಿಗೆ ವಾತಾವರಣಕ್ಕೆ ಹೆಚ್ಚು ನೀರು ಕುಡಿಬೇಕಾದಂತ ಪರಿಸ್ಥಿತಿ ಇತ್ತು. ಮತ್ತು ಈ ಪ್ರೋಟೀನ್ ಅಂಶ ಯಾವಾಗ್ಲೇ ಆಗ್ಲಿ ಜಾಸ್ತಿ ತಿಂದಾಗ ಅದನ್ನ ಪ್ರೋಟೀನ್ ಸಂಪೂರ್ಣ ಪಚನ ಆಗಿ ಮೆಟಬೊಲೈಸ್ ಆಗಿ ಬಾಡಿಯಿಂದ ಹೊರಗಡೆ ಹಾಕ್ಬೇಕು. ವೇಸ್ಟ್ ಪ್ರಾಡಕ್ಟ್ ಅಂದ್ರೆ ನೀರು ಬೇಕಾಗ್ತದೆ. ಸೊ ನೀರು ಕಡಿಮೆ ಆದಾಗ ನಿಮ್ಗೆಲ್ಲ ಗೊತ್ತಿದೆ ಕಿಡ್ನಿ ತೊಂದರೆಗಳು ಉಂಟಾಗ್ತದೆ. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ, ನಾವೆಲ್ಲ ಹೆಚ್ಚೆಚ್ಚು ಮನೆ ಒಳಗಡೆ ಕೆಲಸ ಮಾಡ್ತೀವಿ, ತಂಪು ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ, ಹೆಚ್ಚು ಪ್ರೋಟೀನ್ ತಿಂದ್ರೆ ನಾವು ಹೆಚ್ಚು ನೀರನ್ನು ಕುಡಿಯುವಂತ ಒಂದು ಅವಕಾಶಗಳಿದೆ. ಹಾಗಾಗಿ ಒಂದು ಮೊಟ್ಟೆಯಲ್ಲಿರೋ ಕ್ಯಾಲೊರಿ ಶಕ್ತಿ ಏನು ಉಷ್ಣ ಕೊಡುತ್ತೆ ಅದು ನೋಡಿದ್ರೆ ಬರೀ 75 ಕ್ಯಾಲೊರಿಗಳು ಮಾತ್ರ ಇದೆ. ಹಾಗಾಗಿ ಮೊಟ್ಟೆ ತಿಂದ್ರೆ ಉಷ್ಣತೆ ಉಂಟಾಗೋದೇ ಇಲ್ಲ. ಯಾವುದೇ ಪ್ರೋಟೀನ್ ಆಹಾರ ತಿಂದ್ರು ಸಹ ನೀವು ಹೆಚ್ಚು ನೀರು ಕುಡಿಬೇಕಾಗ್ತದೆ ಅಷ್ಟೇ. ಹೊರಗಡೆ ಹೋದ್ರು ಸಹ ಬೇಸಿಗೆಯಲ್ಲೂ ಸಹ ನೀವು ದಿನಪೂರ್ತಿ ದುಡಿತಾ ಇರಲ್ಲ, ಬೇಸಿಗೆಯಲ್ಲಿ ಸಂಪೂರ್ಣ ಬಿಸಿಲಿಗೆ ಒಟ್ಕೊಳ್ಳಲ್ಲ. ಹಾಗಾಗಿ ಒಂದು ಮೊಟ್ಟೆ ಸೇವಿಸೋದ್ರಿಂದ ಯಾವುದೇ ರೀತಿ ಉಷ್ಣ ಉಂಟಾಗೋದಿಲ್ಲ. ಸರಾಗವಾಗಿ ಎಲ್ಲರೂ ಒಂದು ದಿವಸಕ್ಕೆ ಒಂದು ಮೊಟ್ಟೆ ಅಥವಾ ವೈಜ್ಞಾನಿಕವಾಗಿ ತಿಳಿಸಿರುವಂತಷ್ಟು ಚಿಕನ್ ನ ಸಹ ತಿನ್ಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ತೊಂದರೆ ಇಲ್ಲ, ನಾವೇನು ತಿಂದ್ರೆ ಕೂಡ ನಾವು ಅದಕ್ಕೆ ತಕ್ಕನಾಗಿ ಒಂದಷ್ಟು ನೀರನ್ನ ಸೇವನೆ ಮಾಡಬೇಕು. ಹೌದು, ಅವಾಗ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ನಮ್ಗೆ ಯಾವುದೇ ತರಹದ ಉಷ್ಣ ಆಗ್ಲಿ ತೊಂದರೆ ಆಗ್ಲಿ ಆಗೋದಿಲ್ಲ. ಇನ್ನ ಈ ವಯಸ್ಸಾದವರು, ಗರ್ಭಿಣಿಯರು ಮತ್ತೆ ಚಿಕ್ಕ ಮಕ್ಕಳು ಮೊಟ್ಟೆ ಮತ್ತೆ ಮಾಂಸವನ್ನ ಸೇವನೆಯನ್ನ ಮಾಡಬಾರದು, ಅದನ್ನ ಸೇವನೆ ಮಾಡಿದ್ರೆ ಅಲರ್ಜಿ ಆಗುತ್ತೆ ಅನ್ನುವಂತಹ ಕೆಲವು ಪ್ರತೀತಿಗಳು ಕೂಡ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೊಟ್ಟೆಯಿಂದಲೇ ಅಲರ್ಜಿ ಆಗುತ್ತೆ ಅಥವಾ ಕೋಳಿ ಮಾಂಸದಿಂದ ಅಲರ್ಜಿ ಆಗುತ್ತೆ ಅನ್ನೋದೇನಿಲ್ಲ. ಕೆಲವೊಬ್ರು ವಿಶೇಷತೆ ಹೊಂದಿರ್ತಾರೆ, ಅಂತವ್ರನ್ನ ಹೊರತುಪಡಿಸಿ ಎಲ್ಲಾ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು. ಯಾಕೆಂದ್ರೆ ಮೊಟ್ಟೆ ತುಂಬಾ ಹೆಚ್ಚು ಪಚನವಾಗುವಂತ ಸಸಾರಜನಕವನ್ನ ಹೊಂದಿದೆ, ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಸೇವಿಸಬಹುದು. ಕೆಲವೊಬ್ರಿಗೆ 100ರಲ್ಲಿ 1ಗೆ ಅಲರ್ಜಿ ಇರಬಹುದು, ಹಾಗಂತೇಳಿ ಎಲ್ಲರಿಗೂ ಇರಲ್ಲ. ಮೊದಲನೇ ಸಲ ಕೊಡಬೇಕಾದ್ರೆ ಕಡಿಮೆ ಮಾತ್ರದಲ್ಲಿ ಕೊಟ್ಟು ನೋಡಬೇಕು, ಯಾವುದೇ ತೊಂದರೆ ಉಂಟಾಗಿಲ್ಲ ಅಂದ್ರೆ ಸರಾಗವಾಗಿ ಕೊಡಬಹುದು. ಈಗ ಕೇಳಿದ್ರೆ ಅಮೆರಿಕದಲ್ಲಿ ಕಡಲೆ ಬೀಜ ತಿಂದ್ರೆ ಅವ್ರಿಗೆ ಅಲರ್ಜಿ ಆಗುತ್ತೆ ಕೆಲವರಿಗೆ, ಹಾಗಂತ ಎಲ್ಲರಿಗೂ ಅಲರ್ಜಿ ಆಗುತ್ತೆ ಅನ್ನೋದು ಅಲ್ಲ. ಹಾಗಾಗಿ ಮೊಟ್ಟೆ ಮತ್ತು ಮಾಂಸ ಯಾವುದೇ ತೊಂದರೆ ಇಲ್ಲದೆ, ಅದರಲ್ಲೂ ಪೋಷಕಾಂಶಗಳ ಕೊರತೆ ಹೆಚ್ಚಿರುವಂತ ಮಕ್ಕಳು, ಗರ್ಭಿಣಿಯರು ಮತ್ತು ವಯಸ್ಸಾದವರಿಗೆ ಕೊಡಬೇಕು. ಇದು ಹೆಚ್ಚು ಪಚನವಾಗುವಂತ ಸಸಾರಜನಕ ಹೆಚ್ಚಿರುತ್ತದೆ. ಕೆಲವರು ಗಮನಿಸ್ಕೋಬೇಕು, ಕೆಲವೊಂದು ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಂತದಿದ್ದಾಗ ಅವರು ಅದನ್ನ ಬಿಟ್ಬಿಡುವಂತದ್ದು ಒಳ್ಳೇದು. ಹೌದು, ಇಲ್ಲ ಅಂತ ಅಂದ್ರೆ ಸುಮ್ನೆ ಆಗುತ್ತೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ, ಮೂಢನಂಬಿಕೆಯಲ್ಲಿ ತಿಂದನೇ ಇರುವಂತದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಹೆಚ್ಚು ಪೋಷಕಾಂಶ ಇರತಕ್ಕಂತಹ ಪದಾರ್ಥಗಳು ಇವು. ಇನ್ನ ಈ ಕೋಳಿ ಮೊಟ್ಟೆಯನ್ನು ಇಡಬೇಕು ಅಂತ ಅಂದ್ರೆ ಗಂಡು ಮತ್ತೆ ಹೆಣ್ಣು ಕೋಳಿ ಎರಡು ಜೊತೆಯಲ್ಲಿ ಇರಲೇಬೇಕು ಅನ್ನುವಂಥದ್ದನ್ನ ಕೆಲವರು ನಂಬುತ್ತಾರೆ, ಇದು ಸರಿಯಾ? ಇದು ಸಹ ತಪ್ಪು ತಿಳುವಳಿಕೆ. ಹೆಣ್ಣು ಕೋಳಿಗಳು ಮೊಟ್ಟೆ ಇಡ್ಲಿಕ್ಕೆ ಗಂಡಿನ ಅವಶ್ಯಕತೆ ಇಲ್ಲ. ಇದು ಹೇಗೆ ಋತುಚಕ್ರ ಆಗಿ ಅಂಡಾಣು ಬಿಡುಗಡೆ ಆಗುತ್ತೆ, ಅದೇ ರೀತಿಯಾಗಿ ಕೋಳಿಗಳಲ್ಲೂ ಸಹ ಪ್ರತಿ ದಿವಸ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ನಮ್ಮ ಜೀವಸಂಕನದಲ್ಲಿ ಅತಿ ದೊಡ್ಡದಾದ ಒಂದು ಸಿಂಗಲ್ ಅಂಡಾಣು ಅಂದ್ರೆ ಅದು ಮೊಟ್ಟೆ. ಗಂಡಿನ ಜೊತೆ ಸಮಾಗಮ ಇದ್ರೆ ಅದು ಫಲೀಕೃತ ಮೊಟ್ಟೆ ಅಂತ ಕರಿತೀವಿ, ಫರ್ಟಿಲೈಸ್ಡ್ ಮೊಟ್ಟೆ ಅಂತೀವಿ. ಅದು ಮರಿ ಆಗ್ಲಿಕ್ಕೆ ತಯಾರಿರ್ತದೆ, ಅನುಕೂಲ. ಯಾವಾಗ ಗಂಡು ಇಲ್ದಲೇ ಇರುವಂತ ಇದು ಸಂದರ್ಭದಲ್ಲಿ ಇಟ್ಟಂತ ಮೊಟ್ಟೆಗಳು ಮರಿ ಆಗೋದಿಲ್ಲ, ಅನ್ಫರ್ಟಿಲೈಸ್ಡ್ ಅಥವಾ ಅಫಲೀಕೃತ ಮೊಟ್ಟೆ ಅಂತ ಕರಿತೀವಿ. ಕಮರ್ಷಿಯಲ್ ಆಗಿ ಏನು ಕೋಳಿಗಳನ್ನ ಸಾಕಿರ್ತಾರೆ ಅವ್ರಿಗೆ ಗಂಡು ಕೋಳಿಗಳನ್ನ ಸಾಕಿ ಹಣ ವೆಚ್ಚ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಆ ಎಲ್ಲಾ ಕಮರ್ಷಿಯಲ್ ಮೊಟ್ಟೆಗಳು ಆ ಫಲೀಕೃತ ಮೊಟ್ಟೆಗಳಾಗಿರ್ತವೆ. ಇನ್ನು ಮೊಟ್ಟೆ ಬಗ್ಗೆ ಇನ್ನೊಂದು ದೊಡ್ಡ ಒಂದು ವಾಗ್ವಾದ ಅಂತ ಹೇಳಿದ್ರೆ ಅದು ಮಾಂಸಾಹಾರ ಅಂತ ಹೇಳಿ ಕೆಲವರು, ಇನ್ ಕೆಲವರು ಮಾಂಸಾಹಾರ ಅಲ್ಲ ಅಂತ ಹೇಳಿ. ತಾವು ಏನ್ ಹೇಳ್ತೀರಿ, ಅದು ಮಾಂಸಾಹಾರವ ಮಾಂಸಾಹಾರ ಅಲ್ಲವೋ, ಸಸ್ಯಾಹಾರಿಗಳು ಮೊಟ್ಟೆಯನ್ನ ಸೇವನೆ ಮಾಡಬಹುದು ಇಲ್ವಾ? ನನ್ನ ಅನಿಸಿಕೆ ಮತ್ತು ನಮ್ಮ ತಿಳುವಳಿಕೆ ಪ್ರಕಾರ ಇದನ್ನ ಸಸ್ಯಾಹಾರ ಅಂತಲೇ ನಾವು ತಿಳಿಬಹುದು. ಕಾರಣ ಇಷ್ಟೇ, ಮಾಂಸಾಹಾರ ಅಂದ್ರೆ ಅದು ಪ್ರಾಣಿಜನ್ಯ ಆಹಾರ ಪದಾರ್ಥ ಆಗಿರ್ತದೆ. ಈಗ ಉದಾಹರಣೆಗೆ ಹಾಲು ಸಹ ಅದು ಪ್ರಾಣಿಯಿಂದಲೇ ಉತ್ಪತ್ತಿಯಾದಂತ ಆಹಾರ ಪದಾರ್ಥ. ಅದೇ ರೀತಿನ ಮೊಟ್ಟೆಯನ್ನ ಕನ್ಸಿಡರ್ ಮಾಡಬಹುದು. ಈಗಾಗಲೇ ಹೇಳ್ದಂಗೆ ಮೊಟ್ಟೆಯಲ್ಲಿ ಎರಡು ವಿಧ, ಒಂದು ಫರ್ಟಿಲೈಸ್ಡ್ ಮೊಟ್ಟೆ ಫಲೀಕೃತ ಮೊಟ್ಟೆ, ಇನ್ನೊಂದು ಅಫಲೀಕೃತ ಮೊಟ್ಟೆ. ಕಮರ್ಷಿಯಲ್ ಆಗಿ ಏನ್ ಸಿಗುತ್ತೆ ಅದು ಅಫಲೀಕೃತ ಮೊಟ್ಟೆ, ಅದರಲ್ಲಿ ಭ್ರೂಣ ಬೆಳೆಯೋದಿಲ್ಲ, ಅದನ್ನ ಕಾವು ಕೊಟ್ಟರು ಮರಿಯಾಗೋದಿಲ್ಲ. ಅದೇ ಗಂಡಿನ ಸಮಾಗಮ ಜೊತೆ ಸಾಕ್ದಾಗ ಅದು ಫಲೀಕೃತ ಮೊಟ್ಟೆ, ಮರಿಯಾಗುತ್ತೆ, ಭ್ರೂಣ ಬೆಳೆಯುತ್ತೆ, ಮರಿ ಹಾಕುತ್ತೆ. ಅಂತ ಮೊಟ್ಟೆಗಳನ್ನ ನಾವು ಬೇಕಿದ್ರೆ ಮಾಂಸಾಹಾರ ಅಂತ ಕನ್ಸಿಡರ್ ಮಾಡಬಹುದು. ಇದು ನಮ್ಮ ಭಾವನೆ. ಕೆಲವರು ತುಂಬಾ ಪ್ಯೂರ್ ವೆಜಿಟೇರಿಯನ್ಸ್ ಇರೋರು ಇದನ್ನ ಒಪ್ಪೋದಿಲ್ಲ. ನಾವು ಒಂದು ಲಾಜಿಕ್ ಕಾಮನ್ ಸೆನ್ಸ್ ಏನ್ ಯೂಸ್ ಮಾಡಬಹುದು ಅಂದ್ರೆ, ಹಾಲು ಸಹ ಪ್ರಾಣಿಜನ್ಯ ಆಹಾರ, ಮೊಟ್ಟೆಯೂ ಸಹ ಪ್ರಾಣಿಜನ್ಯ ಆಹಾರ. ಅದು ಫಲೀಕೃತ ಆಗಿಲ್ಲ ಅಂತಂದ್ರೆ ಅದನ್ನ ವೆಜ್ ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಆದ್ರೂ ಸಹ ಅವರವರ ಭಾವನೆಗೆ. ಆದ್ರೆ ಇದು ತುಂಬಾ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟವಾದ ಸಸಾರಜನಕ ಹೊಂದಿರೋದು, ಹಾಗಾಗಿ ಎಲ್ಲರೂ ಸೇವಿಸಿದ್ರೆ ಉತ್ತಮ. ಒಂದು ದಿವಸದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಮೊಟ್ಟೆಯನ್ನ ಸೇವನೆಯನ್ನ ಮಾಡಬಹುದು, ಪ್ರತಿ ದಿವಸವೂ ಕೂಡ ಸೇವನೆ ಮಾಡ್ತಾ ಇದ್ರೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ, ಇದ್ರ ಬಗ್ಗೆ ಹೇಳಿ. ಒಬ್ಬ ಆರೋಗ್ಯಕರ ಮನುಷ್ಯ ICMR ನ ಪ್ರಕಾರ ಅರ್ಧ ಮೊಟ್ಟೆ ಸೇವಿಸಬಹುದು. ಆರೋಗ್ಯಕರ ಮನುಷ್ಯರು ವ್ಯಾಯಾಮ ಇದೆ, ದೈಹಿಕ ಕೆಲಸ ಇದೆ ಅಂತಂದ್ರೆ ಒಂದು ಮೊಟ್ಟೆ ಸೇವಿಸಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದಕ್ಕಿಂತ ಹೆಚ್ಚು ಮೊಟ್ಟೆ ಸೇವಿಸಿದ್ರೆ ಹೆಚ್ಚಿನ ಶ್ರಮ ಬೀಳುತ್ತೆ, ಹೆಚ್ಚಿನ ವ್ಯಾಯಾಮ ಮಾಡಬೇಕಾಗ್ತದೆ. ಈ ಜಿಮ್ಗೆ ಹೋಗ್ತಾ ಇರ್ತಾರೆ ಅವ್ರುಗಳು ಹೆಚ್ಚಿನ ಇದನ್ನ ಸೇವಿಸ್ತಾರೆ, ತೊಂದರೆ ಇಲ್ಲ. ಯಾರು ಹೃದಯ ಸಂಬಂಧಿ ಕಾಯಿಲೆ ಇದೆ ಅಥವಾ ಯಾರು ದೈಹಿಕ ಶ್ರಮ ಇಲ್ಲ ಅಂತವರು ಒಂದು ಮೊಟ್ಟೆಗೆ ಸೀಮಿತಗೊಂಡ್ರೆ ಸಾಕು. ಸೊ ಒಂದು ಮೊಟ್ಟೆ ದಿನಕ್ಕೆ ಯಾವುದೇ ತೊಂದರೆಯನ್ನ ಉಂಟು ಮಾಡೋದಿಲ್ಲ. ಬೇಯಿಸಿದ ಮೊಟ್ಟೆಗಿಂತಲೂ ಕೂಡ ಅರ್ಧ ಬೇಯಿಸಿದಂತ ಮೊಟ್ಟೆ ಅಥವಾ ಬೇಯಿಸದೇ ಇರೋಂತ ಮೊಟ್ಟೆಯನ್ನ ಸೇವನೆ ಮಾಡಬೇಕು. ಅದರಲ್ಲಿ ಸಂಪೂರ್ಣವಾಗಿ ನಮಗೆ ಪೋಷಕಾಂಶಗಳು ದೊರಕುತ್ತೆ ಅನ್ನುವಂತಹ ನಂಬಿಕೆಯೂ ಕೂಡ ಇದೆ. ಇದು ಸರಿಯೋ ತಪ್ಪು? ಇದು ದೊಡ್ಡ ತಪ್ಪು ತಿಳುವಳಿಕೆ. ಹಸಿ ಮೊಟ್ಟೆ ತಿಂದ್ರೆ ಹೆಚ್ಚು ಪೋಷಕಾಂಶ ಸಿಗುತ್ತೆ ಅನ್ನೋದು, ಮತ್ತೆ ಹಾಫ್ ಬಾಯ್ಲ್ಡ್ ತಿನ್ನೋದು ಇದು ರೂಢಿಗತ. ಟೇಸ್ಟಿಗೋಸ್ಕರ ಜನ ಇದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತೊಂದರೆನೇ ಜಾಸ್ತಿ, ಯಾಕೆಂದ್ರೆ ಆರೋಗ್ಯ ದೃಷ್ಟಿಯಲ್ಲಿ ಎರಡು ಮುಖ್ಯ ತೊಂದರೆ ಅಂದ್ರೆ, ಒಂದು ಸಾಲ್ಮೊನೆಲ್ಲದಿಂದ ಫುಡ್ ಪಾಯ್ಸನಿಂಗ್ ಆಗುತ್ತೆ, ಇನ್ನೊಂದು ಈ ಕೊಲೆಯನ್ನ ಒಂದು ಸೂಕ್ಷ್ಮದಿಂದ ಫುಡ್ ಪಾಯ್ಸನಿಂಗ್ ಆಗುತ್ತೆ. ನಮ್ಮ ಕೋಳಿಗಳಲ್ಲಿ ಗುದದ್ವಾರ ಮತ್ತು ಈ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಮೊಟ್ಟೆ ಇಡೋ ಜಾಗ ಒಂದೇ ಆಗಿರೋದ್ರಿಂದ ಕೆಲವೊಂದು ಸಲ ಹಿಕ್ಕೆಗಳಿಂದ ಏನು ಬ್ಯಾಕ್ಟೀರಿಯಾಗಳಿರ್ತದೆ ಇದು ಮೇಲ್ಮುಖವಾಗಿ ಚಲಿಸಿ ಮೊಟ್ಟೆ ಒಳಗಡೆ ಸೇರೋ ಅಂತ ಸಂಭವ ಇರ್ತದೆ. ಇದು ಕೆಲವೊಂದು ಒತ್ತಡದಲ್ಲಿ ಹೀಟ್ ಸ್ಟ್ರೆಸ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ಮೊಟ್ಟೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಹಳದಿ ಭಾಗದಲ್ಲಿ ಈ ಸಾಲ್ಮೊನೆಲ್ಲ ಮತ್ತು ಈ ಕೊಲೈ ಸೇರೋ ಅಂತ ಚಾನ್ಸಸ್ ಇರುತ್ತೆ. ಹಾಫ್ ಬಾಯ್ಲ್ಡ್ ನ ತಿಂದಾಗ ಅಥವಾ ಹಸಿ ಮೊಟ್ಟೆ ತಿಂದಾಗ ಈ ರೋಗಾಣುಗಳು ನಮಗೆ ಫುಡ್ ಪಾಯ್ಸನಿಂಗ್ ಕಾಸ್ ಮಾಡಬಹುದು. ಹಾಗಾಗಿ ಯಾವಾಗ್ಲೂ ಆರೋಗ್ಯದ ದೃಷ್ಟಿಯಿಂದ ಬೇಯಿಸಿದ ಮೊಟ್ಟೆಯನ್ನೇ ತಿನ್ಬೇಕು. ಇನ್ನೊಂದು ವಿಷಯ ಅಂತಂದ್ರೆ, ಬಯೋಟಿನ್ ಅಂತ ಒಂದು ಜೀವಸತ್ವ ಇದೆ. ಇದು ಈ ತರ ಬ್ಯಾಕ್ಟೀರಿಯಾಗಳಿಗೆ ಸಿಗಬಾರದು ಅಂತ ನೈಸರ್ಗಿಕವಾಗಿ ಅವಿಡಿನ್ ಅಂತ ಒಂದು ಪ್ರೋಟೀನ್ ಜೊತೆ ಬೈಂಡ್ ಆಗಿರುತ್ತೆ. ಹಸಿ ಮೊಟ್ಟೆ ತಿನ್ನೋದ್ರಿಂದ ಈ ಬೈಂಡ್ ಆಗಿರುವಂತ ಬಯೋಟಿನ್ ನಮಗೆ ಸಿಗೋದಿಲ್ಲ. ಬೇಯಿಸಿದಾಗ ಏನಾಗುತ್ತೆ, ಈ ಎರಡು ಅಂಶಗಳ ಮಧ್ಯೆ ಬಾಂಡ್ ಬ್ರೇಕ್ ಆಗುತ್ತೆ, ಆ ಬಯೋಟಿನ್ ಅನ್ನೋ ಜೀವಸತ್ವ ನಮಗೆ ಲಭ್ಯ ಆಗ್ತದೆ. ಹಾಗಾಗಿ ಬೇಯಿಸಿದ ಮೊಟ್ಟೆ ತಿನ್ನೋದ್ರೆ ಆರೋಗ್ಯಕರ. ಬೇಯಿಸಿಯೇ ನಾವು ಮೊಟ್ಟೆಯನ್ನ ಸೇವನೆಯನ್ನ ಮಾಡಬೇಕು. ಹೌದು, ಹಸಿದನ್ ಸೇವನೆ ಮಾಡೋದ್ರಿಂದ ಹೆಚ್ಚು ಪೋಷಕಾಂಶಗಳು ದೊರಕುತ್ತೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ತಪ್ಪು ತಿಳುವಳಿಕೆ. ಇನ್ನ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಮೊಟ್ಟೆ ದೊರೆಯುತ್ತೆ ಅನ್ನುವಂಥದ್ದು ಒಂದ್ಸರಿ ಗುಲ್ಲಿತ್ತು, ಈಗಲೂ ಅಲ್ಲಲ್ಲಿ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ತರಕಾಗುತ್ತೆ ಪ್ಲಾಸ್ಟಿಕ್ ಮೊಟ್ಟೆ ಮಾಡ್ತಾರೆ ಅಂತ ಹೇಳಿ, ಇದೊಂದು ಯೂಟ್ಯೂಬ್ಗಳಲ್ಲೂ ಸಹ ಇದೊಂದು ವಿಡಿಯೋ ಸಹ ಹರಿದಾಡ್ತಾ ಇತ್ತು. ಇದು ಶುದ್ಧ ತಪ್ಪು. ಯಾಕಂದ್ರೆ ನಿಮ್ಗೆ 6 ರೂಪಾಯಿಗೆ ಸುಮಾರು 6-8 ಗ್ರಾಂ ಪ್ರೋಟೀನ್ ಇರುವಂತದ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಆಗಲ್ಲ. ಇವತ್ತು ಒಂದು ಪನ್ನೀರ್ ತಗೋಬಹುದು, 100 ಗ್ರಾಂ ಪನ್ನೀರ್ಗೆ ಹೆಚ್ಚು ಕಮ್ಮಿ 100 ರೂಪಾಯಿ ಇದೆ, ಅದ್ರಲ್ಲಿ 13 ಗ್ರಾಂ ಪ್ರೋಟೀನ್ ಇರ್ತದೆ. ಸೊ ಅಷ್ಟು ಕಡಿಮೆ ಪ್ರೈಸ್ ನಲ್ಲಿ ಒಂದು ಪ್ಲಾಸ್ಟಿಕ್ ಮೊಟ್ಟೆ ತಯಾರು ಮಾಡ್ಲಿಕ್ಕಾಗಲ್ಲ, ಕೊಡ್ಲಿಕ್ಕೂ ಆಗಲ್ಲ. ಇದು ಶುದ್ಧ ಸುಳ್ಳು. ಇನ್ನು ಕೋಳಿ ಉದ್ಯಮ ಇದ್ರಿಂದಲಾಗಿಯೇ ನಮ್ಗೆ ಕೊರೋನಾ ಅನ್ನುವಂಥದ್ದು ಬಂತು ಅಂತ ಹೇಳಿ ಅಲ್ಲಲ್ಲಿ ಮಾತಾಡ್ತಾರೆ. ಇದು ಸಹ ತಪ್ಪು ತಿಳುವಳಿಕೆ. ಕೊರೋನಾ ವೈರಸ್ ಪ್ರಾಣಿಜನ್ಯ ಇರ್ಬೋದು, ಹಾಗಂತ ಇದು ಕೋಳಿಯಿಂದಲೇ ಬಂತು ಅಥವಾ ಇತರ ಪ್ರಾಣಿಗಳಿಂದಲೇ ಬಂತು ಅಂತಲ್ಲ. ಈ ಮೊದಲು ಸುಮಾರು 50 ವರ್ಷ ಹಿಂದೆನು ಸಹ ಕೊರೋನಾ ಕಾಯಿಲೆ ಇತ್ತು, ಅದು ಸಣ್ಣ ಮಾತ್ರದಲ್ಲಿ ಇತ್ತು. ಸೊ ಕೋಳಿ ಉದ್ಯಮ ಯಾವುದೇ ಕಾರಣಕ್ಕೂ ಕೊರೋನಾ ಬರಲಿಕ್ಕೆ ಕಾರಣ ಅಲ್ಲ. ಕೋಳಿ ಮೊಟ್ಟೆಯಲ್ಲಿ ಕಂಡು ಬರ್ತಕ್ಕಂತ ಕೆಂಪು ಚುಕ್ಕೆಗಳೇನಿರುತ್ತೋ ಅದು ಭ್ರೂಣ ಬೆಳೀತಾ ಇರತಕ್ಕಂತ ಲಕ್ಷಣ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದು ಸರಿಯಾ? ಈಗ ನಾಟಿ ಕೋಳಿ ಮೊಟ್ಟೆ ತಂದ್ರೆ ಅದರಲ್ಲಿ ಭ್ರೂಣ ಬೆಳೀತಿರೋ ಲಕ್ಷಣ ಇರ್ಬೋದು, ಅದು ಗೊತ್ತಾಗುತ್ತೆ ನಮ್ಗೆ. ಭ್ರೂಣ ಬೆಳಿಬೇಕಾದ್ರೆ ರಕ್ತನಾಳಗಳು ಉತ್ಪತ್ತಿ ಆಗಿರುತ್ತೆ, ಫೀಟಸ್ ಅಥವಾ ಎಂಬ್ರಿಯೋ ಇರ್ತದೆ ಅದರಲ್ಲಿ. ಅದೇ ಈ ಕಮರ್ಷಿಯಲ್ ಮೊಟ್ಟೆಗಳಲ್ಲಿ ಆ ರೀತಿ ಆಗ್ಲಿಕ್ಕಿಲ್ಲ. ಇದರಲ್ಲಿ ಕೆಂಪು ಚುಕ್ಕೆಗಳು ಯಾಕೆ ಕಾಣಿಸ್ಕೊಳ್ತವೆ ಅಂದ್ರೆ, ಅಂಡಾಣು ಬಿಡುಗಡೆ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ರಕ್ತಸ್ರಾವ ಆಗುತ್ತೆ. ಹಲವಾರು ಸಲ ಇದು ಮೊಟ್ಟೆ ಒಳಗಡೆ ಸೇರೋದಿಲ್ಲ, ಕೆಲವೊಂದು ಸಲ ಮೊಟ್ಟೆ ಒಳಗಡೆ ಸೇರ್ಬಿಡುತ್ತೆ. ರಕ್ತಸ್ರಾವ ಆದಂಗ ಆ ರಕ್ತದ ಚುಕ್ಕೆಗಳು ಕೆಂಪು ಕೆಂಪು ಚುಕ್ಕೆಗಳಾಗಿ ಕಾಣಿಸ್ಕೊಳ್ತದೆ. ಇದು ಯಾವುದೇ ಭ್ರೂಣ ಬೆಳೆಯುವಂತ ಲಕ್ಷಣ ಅಲ್ಲ. ಈ ಹಳೆಯ ಮೊಟ್ಟೆಗೂ ಹೊಸದಾಗಿ ಇಟ್ಟಂತಹ ಮೊಟ್ಟೆಗೂ ಸಾಮಾನ್ಯವಾಗಿ ಹೇಗೆ ಏನೆಲ್ಲ ವ್ಯತ್ಯಾಸಗಳಿರುತ್ತೆ? ಇದು ಯಾಕೆ ಮುಖ್ಯ ಅಂತಂದ್ರೆ, ನೀವು ಒಂದ್ಸಲ ಪ್ರಶ್ನೆ ಕೇಳಿದ್ರಿ ನನ್ಗೆ, ಮನೆಗೆ ಮೊಟ್ಟೆ ತಂದ್ಮೇಲೆ ಎಷ್ಟು ಸಲವರೆಗೂ ಇಡಬಹುದು ಅಂತ. ಸಹಜವಾಗಿ ಒಂದು ಮೊಟ್ಟೆ ಇಟ್ಟಂತ ನಂತರ 14-15 ದಿವಸದವರೆಗೂ ಯಾವುದೇ ತೊಂದರೆ ಇಲ್ಲದೆ ಇಡಬಹುದು. ನಾಟಿ ಕೋಳಿ ಮೊಟ್ಟೆ ಆಗಿದ್ರೆ ಜಾಸ್ತಿ ದಿವಸ ಇಟ್ಟಷ್ಟು ಭ್ರೂಣ ಬೆಳೆಯುವಂತ ಚಾನ್ಸಸ್ ಇರ್ತದೆ, ಫಲೀಕೃತ ಮೊಟ್ಟೆ. ಅದೇ ನಮ್ಮ ಫಾರಂ ಕೋಳಿ ಮೊಟ್ಟೆ ಆದ್ರೆ ನೀವು 15-20 ದಿವಸ ಇಟ್ಟರು ಯಾವುದೇ ರೀತಿ ಭ್ರೂಣ ಬೆಳೆಯೋದಿಲ್ಲ. ಕ್ರಮೇಣ ನೀವು ಹೆಚ್ಚು ದಿವಸ ಇಡ್ತಾ ಹೋದಷ್ಟು ಅದರಲ್ಲೂ ಸುಮಾರು ಒಂದು ಮೊಟ್ಟೆಯಲ್ಲಿ ಸುಮಾರು 8,000 ಸಣ್ಣ ಸಣ್ಣ ರಂಧ್ರಗಳಿರ್ತದೆ, ಅದರ ಮುಖಾಂತರ ಬೆಳೆಯುವಂತ ಮರಿ ಉಸಿರಾಡೋಕೆ ಒಂದು ಅವಕಾಶ. ಇದರಲ್ಲಿ ಗಾಳಿ ಮುಖಾಂತರ ಹೊರಗಡೆ ವಾತಾವರಣ ಬಿಸಿ ವಾತಾವರಣ ಇರೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ, ಮಾಯಿಶ್ಚರ್ ಎವಾಪರೇಟ್ ಆಗುತ್ತೆ, ಅಲ್ಲಿ ಆ ಜಾಗನ ಗಾಳಿ ತುಂಬಿಸ್ಕೊಳ್ತದೆ. ಹಾಗಾಗಿ ಹೊಸ ಮೊಟ್ಟೆಯನ್ನ ನೀವೇನಾದ್ರು ನೀರಿಗೆ ಬಿಟ್ರೆ ಅದು ಸಂಪೂರ್ಣ ಮುಳುಗಿ ಅಡ್ಡಡ್ಡ ಮಲಗುತ್ತೆ. ಅದೇ ಸ್ವಲ್ಪ ಒಂದು 10 ದಿವಸ ಆದಾಗ ಅದು ನೀರಿನ ಮಧ್ಯದಲ್ಲಿ ತೇಲುತ್ತೆ. ಸಂಪೂರ್ಣ ಹಳೆದಾದಂತ ಮೊಟ್ಟೆ ನೀರಿನ ಮೇಲ್ಗಡೆ ತೇಲುತ್ತೆ, ಕಾರಣ ಅದರಲ್ಲಿರೋ ಗಾಳಿಗಳೇ ದೊಡ್ಡದಾಗಿರುತ್ತೆ. ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ಮೊಟ್ಟೆ ಚಿಪ್ಪನ್ನ ಸುಲಿಲಿಕ್ಕೆ ತುಂಬಾ ಸುಲಭ ಯಾವ್ದಾಗುತ್ತೆ ಅಂದ್ರೆ ಸ್ವಲ್ಪ ಹಳದಾದಂತ ಮೊಟ್ಟೆ. ಹೊಸ ಮೊಟ್ಟೆಯನ್ನ ನೀವು ಅವತ್ತೇ ಬಿಡಿಸ್ಲಿಕ್ಕೆ ಹೋದ್ರೆ ಆ ಮೆಂಬ್ರೇನ್ ಎಕ್ಸೆಲ್ ಮೆಂಬ್ರೇನ್ ಅಂತ ಅದು ಅಂಟ್ಕೊಂಡ್ಬಿಡುತ್ತೆ, ನಿಮಗೆ ಮೊಟ್ಟೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಆಗಲ್ಲ. ಅಂತ ಮೊಟ್ಟೆಗಳು ತುಂಬಾ ಹತ್ತಿರದಲ್ಲಿ ಮೊಟ್ಟೆ ಇಟ್ಟಂತವಾಗಿರುತ್ತೆ, ಹೊಸ ಮೊಟ್ಟೆ ಆಗಿರುತ್ತೆ. ನಾವು ಮನೆಗೆ ತಂದು 10-15 ದಿವಸ ಯಾವುದೇ ತೊಂದರೆ ಇಲ್ಲದೆ ಇಡಬಹುದು. ನಾಟಿ ಕೋಳಿ ಪ್ರಿಯರು ಹೇಳ್ತಾ ಇರ್ತಾರೆ ನಾಟಿ ಕೋಳಿನೇ ಹೆಚ್ಚು ಮೊಟ್ಟೆಯನ್ನು ಇಡುತ್ತೆ ಅಂತ ಹೇಳಿ, ವಾಸ್ತವವಾಗಿ ಯಾವ ಕೋಳಿ ಹೆಚ್ಚು ಮೊಟ್ಟೆಯನ್ನು ಇಡುತ್ತೆ? ನಿಮ್ಗೆ ಗೊತ್ತಿರ್ಬೋದು ಮೊಟ್ಟೆ ಇಡೋದು ತುಂಬಾ ಪೋಷಕಾಂಶಗಳನ್ನ ಬೇಡುತ್ತೆ ಮತ್ತು ತುಂಬಾ ಸಮಯವನ್ನು ಬಿಡುತ್ತದೆ. ನಾಟಿ ಕೋಳಿಗಳು ಹೆಚ್ಚು ಸಮಯನ ಹೊರಗಡೆ ಓಡಾಡ್ತವೆ, ಆಹಾರ ಹುಡುಕ್ತವೆ. ಸೊ ಅವುಗಳ ಅನುವಂಶಿಕ ಗುಣನು ಅಷ್ಟೇ, ವರ್ಷಕ್ಕೆ 70-80 ಮೊಟ್ಟೆ ಇಟ್ಟರೆ ಹೆಚ್ಚು. ಕೆಲವೊಂದು ಸುಧಾರಿತ ತಳಿಗಳು ಗಿರಿರಾಜ ಸ್ವರ್ಣಧಾರ ಇವು 100-120 ಮೊಟ್ಟೆವರೆಗೂ ಇಡಬಹುದು. ಸೊ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೊಟ್ಟೆಗಳು ಹೆಚ್ಚು ಮೊಟ್ಟೆಯನ್ನ ಇಡಲ್ಲ. ಈಗಾಗಲೇ ಹೇಳಿದೆ ಮಾಂಸದ ಕೋಳಿಗಳಲ್ಲಿ ಹೇಗೆ ಸೆಲೆಕ್ಷನ್ ಜೆನೆಟಿಕ್ ಸೆಲೆಕ್ಷನ್ ಆಗಿದೆ, ಅದೇ ರೀತಿ ಮೊಟ್ಟೆ ಇಡ ಕೋಳಿಗಳಲ್ಲೂ ಲೇಯರ್ ಕೋಳಿಗಳಲ್ಲೂ ಸಹ ಈ ರೀತಿ ಸೆಲೆಕ್ಷನ್ ಆಗಿ ಇವತ್ತಿನ ದಿನಗಳಲ್ಲಿ 72 ವಾರಕ್ಕೆ 310 ಮೊಟ್ಟೆ ಅಥವಾ 100 ವಾರಕ್ಕೆ 500 ಮೊಟ್ಟೆಗಳನ್ನ ಇಡೋ ಅಂತ ಕ್ಷಮತೆ ಇರುವಂತ ಕೋಳಿಗಳನ್ನ ಸಾಕ್ತಿದ್ದಾರೆ. BV300 ಇರ್ಬೋದು, ಲೇಯರ್ ಹೈಲೈನ್ ಇರ್ಬೋದು, ಹೊಸ ಹೊಸ ವೆರೈಟಿಗಳು ಬಂದಿದೆ. ಸೊ ಪ್ರತಿ ದಿವಸನು ಒಂದು ಮೊಟ್ಟೆ ಇಡುವಂತ ತಳಿಗಳು ಇವತ್ತು ಬಂದಿದೆ. ಏನಾದ್ರೂ ಮೊಟ್ಟೆಯಲ್ಲಿ 2 ಭಂಡಾರ ಸಿಕ್ತು ಅಂತ ಹೇಳಿದ್ರೆ ಅದನ್ನ ತಿನ್ನಬಾರ್ದು ಅನ್ನುವಂಥದ್ದು ಒಂದು ಹೇಳ್ತಾ ಇರ್ತಾರೆ, ತಿನ್ಬೇಕೋ ತಿನ್ಬಾರ್ದು? ತಿನ್ಬಹುದು, ಯಾವುದೇ ತೊಂದರೆ ಇಲ್ಲ. ಭಂಡಾರ 2 ಇದ್ದಷ್ಟು ಇನ್ನೂ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ. ಸಹಜವಾಗಿ ನೈಸರ್ಗಿಕವಾಗಿ ಒಂದು 100 ಮೊಟ್ಟೆ ಒಂದು ಫಾರ್ಮ್ ನಲ್ಲಿ ಬಂತು ಅಂದ್ರೆ ಒಂದು 2-3 ಮೊಟ್ಟೆ ಅಥವಾ 4 ಮೊಟ್ಟೆಗಳು ಡಬಲ್ ಯೋಕ್ ಇರ್ತದೆ. ಅದನ್ನ ಟ್ರೇಗಳಿಗೆ ಇಟ್ಟಾಗ ಅದು ಸೈಜ್ ಜಾಸ್ತಿ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಟೈಮಲ್ಲಿ ಒಡೆದು ಹೋಗಿ ಹೋಗುತ್ತೆ. ಹಾಗಾಗಿ ಅದನ್ನ ಯಾರು ವಿತರಕರಿರ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಫಾರ್ಮ್ ಅಲ್ಲೇ ರಿಜೆಕ್ಟ್ ಆದಂತ ಈ ಡಬಲ್ ಯೋಕ್ ಮೊಟ್ಟೆಗಳನ್ನ ಸಪರೇಟ್ ಆಗಿ ಸಂಗ್ರಹಿಸಿ ಇದನ್ನ ಪ್ರತ್ಯೇಕವಾಗಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಸೊ ನಾವು ಬರೀ ಡಬಲ್ ಯೋಕೆ ತಿನ್ಬಾರ್ದು ಅಥವಾ ಏನಿಲ್ಲ, ತಿನ್ಬಹುದು, ಆದ್ರೆ ನಮ್ಗೆ ಸ್ವಲ್ಪ ಹೆಚ್ಚಿನ ಮಾತ್ರದಲ್ಲಿ ಕೊಬ್ಬು ಸಿಗುತ್ತೆ. ನಮ್ಮ ಆರೋಗ್ಯ ದೃಷ್ಟಿ, ನಮ್ಮ ವ್ಯಾಯಾಮ ಜೀವನ ಶೈಲಿ ಇದನ್ನ ಆಧರಿಸಿಕೊಂಡು ಡಬಲ್ ಯೋಕ್ ಯಾವುದೇ ತೊಂದರೆ ಇಲ್ಲದೆ ತಿನ್ಬಹುದು. ಮೊಟ್ಟೆಯನ್ನ ಬೇಯಿಸುವಾಗ ಕೆಲವು ಸಾರಿ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಅಂತಹ ಮೊಟ್ಟೆಯನ್ನ ತಿನ್ಬಾರ್ದು ಅನ್ನುವಂತ ಒಂದು ಪ್ರತೀತಿ ಇದೆ. ಯಾಕೆ ಹಸಿರು ಬಣ್ಣ ಬರುತ್ತೆ, ಅದನ್ನ ಸೇವನೆ ಮಾಡಬಹುದು ಮಾಡಬಾರ್ದು? ಮೊಟ್ಟೆಯಲ್ಲಿ ಮುಖ್ಯವಾಗಿ ಕಬ್ಬಿಣ ಮತ್ತು ಸಲ್ಫರ್ ಅಥವಾ ಸಲ್ಫೈಡ್ ಅಂಶಗಳು ಇರ್ತದೆ. ಇವು ಹೆಚ್ಚು ಹೆಚ್ಚು ಬಯಸಿದಾಗ ಓವರ್ ಕುಕ್ಡ್ ಮೊಟ್ಟೆಯಲ್ಲಿ ಮಾತ್ರ ಅದು ಬಿಡುಗಡೆ ಆಗ್ತದೆ, ಇವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಈ 2 ಪೋಷಕಾಂಶಗಳು ನಮಗೆ ಲಾಸ್ ಆಗ್ತವೆ, ಆದ್ರೆ ಮೊಟ್ಟೆ ತಿನ್ನೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಕೋಳಿ ಮಾಂಸ ಮತ್ತೆ ಮೊಟ್ಟೆಯನ್ನ ಸೇವನೆ ಮಾಡೋದ್ರಿಂದ ಹಕ್ಕಿ ಜ್ವರ ಬರುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದು ತಪ್ಪು. ಹಕ್ಕಿ ಜ್ವರ ಬಂದಂತ ಕೋಳಿಗಳನ್ನ ನೀವು ಹ್ಯಾಂಡಲ್ ಮಾಡಿದ್ರೆ, ವೈಜ್ಞಾನಿಕವಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ರೋಗ ಬರೋ ಚಾನ್ಸಸ್ ಇರ್ತದೆ. ತಂದಂತ ಕೋಳಿಯನ್ನ ಇಮಿಡಿಯೇಟ್ ಆಗಿ ತೊಳೆದು 70 ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶದಲ್ಲಿ ಬೇಯಿಸಿದ್ರೆ ಯಾವುದೇ ತೊಂದರೆ ಇಲ್ಲ. ಹೀಗಾಗಿ ನೀವು ಜನರ ಆತಂಕ ಪಡೋ ಅವಕಾಶ ಏನೂ ಇಲ್ಲ. ಕೆಲವೊಂದು ವೈಜ್ಞಾನಿಕ ಮಾರ್ಗಗಳನ್ನ ಪ್ರಕಟಿಸಿದ್ದಾರೆ. ಅದೇನಪ್ಪಾ ಅಂದ್ರೆ, ಒಂದು ಕೋಳಿ ಮಾಂಸವನ್ನ ಯಾವಾಗ್ಲೂ ಶುಚಿಯಾಗಿಡಬೇಕು, ಬೇಯಿಸದೆ ಮತ್ತೆ ಬೇಯಿಸದೆ ಇಲ್ದಿರೋಂತ ಕೋಳಿ ಮಾಂಸನ ಪ್ರತ್ಯೇಕವಾಗಿಡಬೇಕು. ಅಕಸ್ಮಾತ್ ನಿಮ್ಗೆ ಸೋಂಕು ಇದೆ ಅನ್ನೋ ಸಂಶಯ ಬಂದ್ರೆ ಅಂತ ಮೊಟ್ಟೆಗಳನ್ನ ತಿನ್ಬಾರ್ದು ಅಥವಾ ಬೇಯಿಸದಲ್ಲೇ ತಿನ್ಬಾರ್ದು. ಒಂದು. ನೆಕ್ಸ್ಟ್ ಕೋಳಿ ಮಾಂಸನ ಮತ್ತು ಮೊಟ್ಟೆನ 70 ಡಿಗ್ರಿ ಸೆಂಟಿಗ್ರೇಡ್ ನಿಂದ ಅಧಿಕ ಉಷ್ಣಾಂಶದಲ್ಲಿ ಸುಮಾರು 30 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಅಕ್ಕಿ ಜ್ವರ ಇದ್ದಂತ ಕೋಳಿ ಆದ್ರೂ ಸಹ ಆ ಸೋಂಕು ಹರಡೋದಿಲ್ಲ. ಶಂಕಿತ ಹಕ್ಕಿ ಜ್ವರ ಪೀಡಿತ ಕೋಳಿಗಳು, ಅಕ್ಕಿಗಳು ಹಾಗೂ ಬಾತ್ಕೋಳಿಗಳು ಏನಾದ್ರು ಇದ್ರೆ ಅವುಗಳ ಸಂಪರ್ಕಕ್ಕೆ ನೀವು ಹೋಗಬಾರದು. ಹಾಗಂತ ಬಂದ್ರೆ ತಕ್ಷಣ ಅದನ್ನ ಹತ್ತಿರದ ಪಶುವೈದ್ಯರಿಗೆ ತಿಳಿಸಿ ಅದನ್ನ ಸಂಪೂರ್ಣ ನಿರ್ನಾಮ ಮಾಡಬೇಕು. ಅಕ್ಕಿ ಜ್ವರ ಹರಡಿರೋ ಕೋಳಿ ಅಥವಾ ಅಕ್ಕಿಗಳ ಸಂಪರ್ಕ ಬಂದ್ರೆ ನೀವು ಸಂಪೂರ್ಣ ಕೈಕಾಲು ತೊಳ್ಕೋಬೇಕು. ಈಗೆಲ್ಲ ನಿಮ್ಗೆ ಸ್ಯಾನಿಟೈಸರ್ ಬಳಸಿ ರೂಢಿ ಇದೆ, ಸೊ ಹಾಗಾಗಿ ಸ್ಯಾನಿಟೈಸರ್ ಇಂದ ಬಳಸಬೇಕು, ಇಲ್ಲ ಯಾವ್ದಾದ್ರು ಒಂದು ನಂಜು ನಿರೋಧಕಗಳಿಂದ ಶುಚಿಗೊಳಿಸಬೇಕು. ಇಷ್ಟನ್ನ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹಕ್ಕಿ ಜ್ವರ ಬರಲ್ಲ ಹಾಗೂ ಆತಂಕನೂ ಪಡಬೇಕಾಗಿಲ್ಲ. ಕೋಳಿ ಮಾಂಸ ಆಗ್ಲಿ ಮೊಟ್ಟೆ ಆಗ್ಲಿ ಅದನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಬರೋದಿಲ್ಲ. ಯಾಕಂದ್ರೆ ಅದನ್ನ ನಾವು ಬೇಯಿಸಿಯೇ ಸೇವನೆಯನ್ನ ಮಾಡ್ತೀವಿ. ಬೇಯಿಸಿ ಸೇವನೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬರಲ್ಲ. ಇನ್ನು ಒಂದು 100 ಗ್ರಾಂ ಮೊಟ್ಟೆ ಮತ್ತೆ ಕೋಳಿ ಮಾಂಸ ಎರಡನ್ನೂ ಕೂಡ ನಾವು ಇಟ್ಕೊಂಡ್ರೆ ಯಾವ್ಯಾವದ್ರಲ್ಲಿ ಯಾವ್ಯಾವ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟಿರುತ್ತೆ ಇದು ಎಲ್ಲರ ಮಾಹಿತಿಗಾಗಿ. ಯಾಕೆಂದ್ರೆ ಇಷ್ಟು ಪೋಷಕಾಂಶ ನಿಮ್ಗೆ ಯಾವುದೇ ಸಸ್ಯಾಹಾರದಲ್ಲೇ ಆಗ್ಲಿ ಇದರಲ್ಲಿ ಸಿಗೋದಿಲ್ಲ. ಸೊ 100 ಗ್ರಾಂ ಕೋಳಿ ಮಾಂಸ ತಗೊಂಡೆ ಸುಮಾರು 239 ಕ್ಯಾಲರಿ ಇರ್ತದೆ, 27 ಗ್ರಾಮ್ ಸಸಾರಜನಕ ಇರ್ತದೆ, ಒಟ್ಟು ಕೊಬ್ಬು 14 ಗ್ರಾಂ ಇರ್ತದೆ, ಕೊಲೆಸ್ಟ್ರಾಲ್ ಬಂದು 88 ಮಿಲಿಗ್ರಾಮ್ ಇರ್ತದೆ, ತಟಸ್ಥ ಕೊಬ್ಬು 3.8 ಮಿಲಿಗ್ರಾಮ್ ಇರುತ್ತೆ. ಇದು ಇತರ ರೆಡ್ ಮೀಟ್ ಅಂತ ಏನ್ ಕರಿತೀವಿ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ, ಇದು ಜಾಸ್ತಿ ಮಟ್ಟದಲ್ಲಿ ಇರ್ತದೆ, ಇದು ಕೋಳಿಯಲ್ಲಿ ತುಂಬಾ ಕಡಿಮೆ ಇದೆ. ಇನ್ನು ಮೊಟ್ಟೆಗೆ ಬಂದ್ರೆ 100 ಗ್ರಾಂ ಮೊಟ್ಟೆಯಲ್ಲಿ ಸುಮಾರು 155 ಕ್ಯಾಲರೀಸ್ ಶಕ್ತಿ ಇರ್ತದೆ, 13 ಗ್ರಾಂ ಪ್ರೋಟೀನ್ ಇರ್ತದೆ, 11 ಗ್ರಾಂ ಕೊಬ್ಬು, ಇದರಲ್ಲಿ ಸುಮಾರು 200-330-340 ಕೊಲೆಸ್ಟ್ರಾಲ್ ಇರ್ತದೆ, ತಟಸ್ಥ ಕೊಬ್ಬು 3.3 ಮಿಲಿಗ್ರಾಮ್ ಇರ್ತದೆ. ಈ ದೃಷ್ಟಿಯಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಗಳು ಮತ್ತೆ ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಮೊಟ್ಟೆ ಮತ್ತು ಕೋಳಿ ಮಾಂಸ ಕಡಿಮೆ ದರದಲ್ಲಿ ಎಟುಕುವ ಗುಣಮಟ್ಟದ ಪ್ರೋಟೀನ್ ಯುಕ್ತ ಆಹಾರ ಅಂತಲೇ ಹೇಳಬಹುದು. ಕೋಳಿ ಮಾಂಸ ಮತ್ತೆ ಮೊಟ್ಟೆ ಸೇವನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ತಪ್ಪು ತಿಳುವಳಿಕೆಗಳ ಬಗ್ಗೆ ಕಡೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಹೇಳಿದೆ, ICMR ಪ್ರಕಾರ ನಾವು ಪ್ರತಿ ದಿವಸ 1/2 ಮೊಟ್ಟೆಯನ್ನಾದ್ರೂ ಸೇವಿಸಬೇಕು, ಹಾಗೆ ವಾರ್ಷಿಕ 11 ಕೆಜಿ ಮಾಂಸವನ್ನ ತಿನ್ಬೇಕು. ಇವತ್ತಿನ ದಿನ ನಾವು 103 ಮೊಟ್ಟೆಯನ್ನ ವಾರ್ಷಿಕವಾಗಿ ಮತ್ತು ಸುಮಾರು 3.5-4 ಕೆಜಿಯಷ್ಟು ಮಾಂಸವನ್ನು ತಿಂತಾ ಇದ್ದೀವಿ. ಸೊ ಸಾಕಷ್ಟು ವಿಪುಲ ಅವಕಾಶಗಳಿದೆ, ಇದನ್ನ ಹೆಚ್ಚಿಸಬೇಕು, ನಮ್ಮ ಜನರಲ್ಲಿರುವ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಮತ್ತು ಈ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸಬೇಕು. ವೈಜ್ಞಾನಿಕ ಮಾಹಿತಿಯನ್ನ ನಾವು ಅರಿತು ಆರೋಗ್ಯಕರ ಜೀವನವನ್ನ ಸಾಗಿಸಬೇಕು. ಒಳ್ಳೆಯದು ಡಾಕ್ಟರ್ KP ಚೇತನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಸೇವನೆಗೆ ಸಂಬಂಧಪಟ್ಟಂತೆ ಇರುವಂತಹ ತಪ್ಪು ತಿಳುವಳಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಫೋನ್ ಸಂಖ್ಯೆ 9511-33-55-740. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9511-33-55-740. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೋಳಿ ಮತ್ತು ಮೊಟ್ಟೆ ಸೇವನೆಯಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ KP ಚೇತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೈನು ರಾಸು ಕರುಗಳ ಆರೈಕೆ ಮತ್ತು ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ NM ರಾಜಶೈಲೇಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಆ